ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಅಲ್ಲಿ ನೆರೆದಿರತಕ್ಕಂತಹ ಭಜನೆ ಮಂಡಳಿಯವರ ಭಜನೆಯ ಲಹರಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಕಂಡೆ ಸಖಿ ಕುಂದಿಲ್ಲದ ಕರೆ ಇಲ್ಲದ ಪೂರ್ಣ ಚಂದ್ರ ಬಿಂಬವ ಹೃದಯ ದೀಪ್ತ ರೂಪವ. ಕಂಡೆ ಸಖಿ ಮತ್ತು ಗೋಪಿಯರು ತಾವು ಶ್ರೀಕೃಷ್ಣನ ಚಂದ್ರಬಿಂಬದಂತಹ ಮುಖವನ್ನ ಕಂಡದ್ದರ ವರ್ಣನೆ. ಕುಂದಿಲ್ಲದ ಕರೆ ಇಲ್ಲದ ಪೂರ್ಣ ಚಂದ್ರ ಬಿಂಬವ. ಶ್ರೀಕೃಷ್ಣ ಕಪ್ಪು ಅಂತ ಮಾಡ್ತಿದ್ದೆ, ಕೃಷ್ಣ ಕಪ್ಪು ಶ್ಯಾಮಲ ವರ್ಣ, ಚಂದ್ರಬಿಂಬದಂತೆ ಅವನ ಮುಖ ಕಾಣ್ತಾ ಇತ್ತು ಅಂತ ಇಲ್ಲಿ ವರ್ಣನೆ. ಚಂದ್ರಬಿಂಬ ಯಾವ ವರ್ಣ, ನಾವೇನು ಕಾಣದವರಲ್ಲ. ಕೃಷ್ಣದಂತೂ ಕಪ್ಪು ಅಂತ ಹೇಳಲಾಗಿದೆ. ಈ ಕಪ್ಪು ವರ್ಣ ಚಂದ್ರನ ಬಿಂಬದಂತೆ ಹೇಗೆ ಕಂಡೀತು ಅಂತನ್ನೋದನ್ನ ನಮ್ಮ ಮನಸ್ಸು ಆಲೋಚಿಸುತ್ತದೆ, ಅದಕ್ಕೆ ಉತ್ತರವನ್ನ ಪಡೆಯಲಿಕ್ಕೆ ಇಷ್ಟಪಡ್ತದೆ. ಗೋಪಿಕಾ ಸ್ತ್ರೀಯರು ಯಾವ ಮುಖವನ್ನು ಕಂಡಿರಬಹುದು? ಹಾಗಾದ್ರೆ ಭಗವಂತ ಮಾನುಷ ವೇಷಧಾರಿಯಾಗಿ ಬಂದರೂ ಕೂಡ ಅವನ ನಿಜ ಸ್ವರೂಪ ಜ್ಯೋತಿ. ಆ ಜ್ಯೋತಿ ಯಾರ ಹೃದಯ ಮಾಗಿದೆಯೋ, ಪಕ್ವವಾಗಿದೆಯೋ, ಶುಚಿಯಾಗಿದೆಯೋ ಅವರಿಗೆ ಕಾಣ್ತದೆ. ಶ್ರೀರಾಮನನ್ನ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತಕ್ಕಂತಹ ಅಂಶವನ್ನ, ಅವತಾರ ಪುರುಷ ಅಂತಕ್ಕಂತಹ ಅಂಶವನ್ನ ಕೆಲವೇ ಕೆಲವು ಜನ ಋಷಿಗಳು ತಿಳಿದರು ಅಂತ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಬಾಕಿ ಉಳಿದವರೆಲ್ಲ ತಮ್ಮಂತೆಯೊಬ್ಬ ಮನುಷ್ಯ ಅಂತಲೇ ಭಾವಿಸಿದ್ರಂತೆ. ನೋಡುವಂತಹ ದೃಷ್ಟಿಯಲ್ಲಿ ಬಹಳ ವ್ಯತ್ಯಾಸ ಬರ್ತದೆ. ದೃಷ್ಟಿಗೆ ತಕ್ಕಂತೆ ಸೃಷ್ಟಿ ಎಂದು ಒಂದು ಮಾತಿದೆ. ಈ ಪ್ರಪಂಚ ಬಹಳ ಕೆಟ್ಟದ್ದಪ್ಪ ಪ್ರಪಂಚ. ಅದು ಕೆಟ್ಟದ್ದು ಅಲ್ಲ, ಅದು ಒಳ್ಳೆದೂ ಅಲ್ಲ. ಅದು ಹೇಗಿರಬೇಕು ಅದು ಹಾಗಿದೆ. ಅದು ಅದು ಒಳ್ಳೇದಾಗೋದು ಕೆಟ್ಟದ್ದಾಗೋದು ನಮ್ಮ ದೃಷ್ಟಿಗಿಂತ ಪರವಾಗಿ. ನಾವು ಒಳ್ಳೆಯವರಾದ್ರೆ ಎಲ್ಲರೂ ಒಳ್ಳೆಯವರೇ. ಈ ಮಾತಿನ ಬಗ್ಗೆ ವಾದ ಎತ್ತುವರು ಬರ್ತಾರೆ ಮುಂದೆ ಪ್ರಶ್ನೋತ್ತರ ಕಾರ್ಯಕ್ರಮ ಹಾಕೊಂಡು. ಅದು ಹೇಗೆ ಸಾಧ್ಯ, ನಾವು ಒಳ್ಳೆಯವರಲ್ಲ ಆದರೂ ಕೂಡ ಎಷ್ಟೋ ಜನ ನಾವೇನು ಮೈ ಮೇಲೆ ಬೀಳ್ತಾರಲ್ಲ ಅಂತ ಹೇಳಿದ್ರೆ ನಮ್ಮ ಒಳಗೆ ಏನೋ ಕೆಲವು ಕೆಟ್ಟತನ ಇದೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಕರ್ಮಾಂತರಗಳ ಸಂಬಂಧಗಳೆಲ್ಲ ಇರುತ್ತವೆ. ಕರ್ಮಾಂತರಗಳ ಸಂಬಂಧ ಯಾವನಿಗೋ ಯಾವುದೋ ಜನ್ಮದಲ್ಲಿ ಏನೋ ಮಾಡಿತ್ತು ಅವನ ಜೀವಕ್ಕೆ ಅದು ನಾಟಿರುತ್ತೆ. ಅವನು ಈ ಜನ್ಮದಲ್ಲಿ ಬಂದು ಕಾಟ ಕೊಡ್ತಾ ಇರ್ತಾನೆ. ಕಾಟ ಕೊಡುವಂತೆ ಗ್ರಹಗತಿಗಳ ವ್ಯವಸ್ಥೆ ಎಲ್ಲ ಆಗಿರುತ್ತೆ. ಆ ಸಮಯಕ್ಕೆ ಸರಿಯಾಗಿ ಬಂದು ಹೊಡೆದು ಬಿಟ್ಟಿರ್ತಾನೆ. ಇದೆಲ್ಲ ದೊಡ್ಡ ದೊಡ್ಡ ಲೆಕ್ಕಾಚಾರಗಳು. ಅದನ್ನು ಕೂಡಿಸಿ ಕಳೆದು ಪಾಚಿ ಗುಣಿಸಿ ಒಂದು ಇದವಿತ್ತನ್ ಅಂತ ಸ್ಥಿತಿಗೆ ಬರಬೇಕಾದ್ರೆ ಸಾಕಷ್ಟು ಬುದ್ಧಿ ಸೂಕ್ಷ್ಮವಾಗಿರ್ಬೇಕಾಗತ್ತೆ ಅಂತೂ ಅದು ಬಹಳ ಸತ್ಯ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಿದ್ದೆ, ಇದು ವಿಷಯ ಬೇರೆ ಕಡೆ ಹೋಯಿತು. ಆದರೂ ಕೂಡ ಶುರು ಮಾಡಿದ್ಮೇಲಲ್ವ ಅದನ್ನ ಪೂರ್ತಿ ಫೈಸಲ್ ಮಾಡೋಣ. ಏನಪ್ಪ ಅಂತಂದ್ರೆ 10 ವರ್ಷಗಳ ಹಿಂದೆ ನಾನು ಯಾರಿಗೂ ಒಂದು ಮಾತಿನಲ್ಲಿ ಚುಚ್ಚಿಬಿಟ್ಟಿದ್ದೀನಿ. ಏನೋ ಒಂದು ಮಾತು ಹೇಳಬೇಕು ಅಂತ ಮನಸ್ಸಾಯಿತು. ಚುಚ್ಚಿ ಅವನಿಗೆ ರೇಗಿಸಿ ಆ 4 ಜನರ ಮುಂದೆ ಅವನ ಮುಖಭಂಗ ಮಾಡಿ ಸಂತೋಷ ಪಡೋಣ ಅಂತಿರ್ತಕ್ಕಂಥ ಒಂದು ಕ್ರೂರ ತಮಾಷೆ ಮಾಡಬೇಕು ಅಂತ ಅವನಿಗೆ ಮನಸ್ಸಾಯ್ತು. ಬಂದ್ಬಿಟ್ಟ ಸುತ್ತ ಇರುವವರೆಲ್ಲ ನಕ್ಕರು ಅನಿಸ್ಕೊಂಡಿದ್ದಾರಲ್ಲ ಅವನು ಕೇಳಿಸ್ಕೊಂಡ ಅವನ ಜೀವದೊಳಗೆ ಹೋಯ್ತು. ಅವನಿಗೆ ಅವತ್ತಿನ ದಿವಸ ಪ್ರತಿಯಾಗಿ ಉತ್ತರ ಕೊಡೋದಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಕೆಲ ಸತಿ ತಕ್ಷಣ ಪ್ರತ್ಯುತ್ಪನ್ನ ಮತಿ ಅಂತ ಹೇಳ್ತಾರಲ್ಲ ಅದು ಇರಲಿಲ್ಲ. ಆದ್ರಿಂದ ಅವನು ಆ ನೋವನ್ನು ತಿಂದುಕೊಂಡು ಹೊರಟು ಹೋಗ್ತಾನೆ, ಮನೆಗೆ ಹೋಗ್ತಾನೆ, ರಾತ್ರಿ ಹೊರಡ್ತಾನೆ. ನಾವು ಜನ ಮುಂದೆ ಇವನು ಹೀಗಂದ್ಬಿಟ್ಟಲ್ಲ ಹೊರಗ್ತಾ ಇರ್ತಾನೆ, ಹೊರಗ್ತಾ ಹೊರಗ್ತಾ ಹೊರಗ್ತಾ ಅದು ಬೈತಾ ಇರ್ತದೆ. ಅವನು ಕಂಡಾಗಲೆಲ್ಲ ಕೆಂಡದಂತಹ ಕೋಪ ಬರ್ತಾ ಇರುತ್ತೆ. ಯಾಕಾದ್ರೂ ಮಾಡಿ ಇವನಿಗೆ ಒಂದು ಸಮಯ ಸಾಕಿ ಅದನ್ನು ತೀರಿಸುತ್ತೆ. ಇವನು ಹೇಳಿದವನಿದ್ದಾನಲ್ಲ, ಏನು ಆನಂದ ಅವನಿಗೆ ಇಂಥದ್ದೊಂದು ಪ್ರತಿಭಾನ್ವಿತವಾದ ಕಾರ್ಯವನ್ನು ಮಾಡಿ ಗೆದ್ದುಬಿಟ್ಟೆ ಅಂತ ತಿಳ್ಕೊಂಡಿರ್ತಾನೆ. ಆಮೇಲೆ ಮರ್ತು ಬಿಡ್ತಾನೆ, ಏಕೆಂದ್ರೆ ಅವನಿಗೇನು ಅದ್ರ ನೋವಿಲ್ಲ. ಸುಮಾರು 10 ವರ್ಷ ಕಳೆದ ಮೇಲೆ ಒಂದು ಸಂದರ್ಭ ಸಿಗ್ತದೆ. ಆ ನೊಂದ ಬಲಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಸಂದರ್ಭ ಸಿಗ್ತದೆ. ಇವನು ಎದುರಾಗ್ತಾನೆ, 4 ಜನ ಇರ್ತಾರೆ, ಯಾವುದೋ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣವಾಗುತ್ತೆ. ಆ ಸನ್ನಿವೇಶದಲ್ಲಿ ನೊಂದವನಿಗೂ ಒಂದು ಮಾತನ್ನು ಕೊಡಬೇಕು ಅಂತನ್ನೋದು ಹೊಳಿತದೆ. ಕೊಡ್ತಾ ಒಂದು ಮಾತು, ಅವನು ಆಡಿದ ಮಾತು, ಇವನು ಆಡಿದ ಮಾತು, ಮಾತಿಗೆ ಮಾತಿನ ಮೂಲಕವೇ ಪ್ರತಿಕ್ರಿಯೆ, ಮುಯಿಗೆ ಮುಯಿ, ಅಲ್ಲಿಗೆ ಸಂದಿಜು. ಈಗ ಅನ್ಸ್ಕೊಂಡವನಿದ್ದಾನಲ್ಲ ಅಷ್ಟೊತ್ತಿಗಾಗಲೇ ಬಹಳ ಒಳ್ಳೆಯವನಾಗ್ಬಿಟ್ಟಿದ್ದ ಅವನು. ಹೇಗೆ ರಾಮಕೃಷ್ಣ ವಚನ ಮೇಲೆ ಕೇಳಿ ಕೇಳಿ ಕೇಳಿ ಅವನು ಒಬ್ಬ ಸಾಧು ಪುರುಷನಾಗ್ಬಿಟ್ಟಿದ್ದಾನೆ. ಈಗ ಆಡಿತೆಲ್ಲ ನೋಯಿಸಬಾರದು, ಮಾತನ್ನು ಕೂಡ ನೋಯಿಸಬಾರದು, ಮನಸ್ಸನ್ನು ಕೂಡ ನೋಯಿಸಬಾರದು, ಕೃತಿಯನ್ನು ಕೂಡ ನೋಯಿಸಬಾರದು ಅಂತ ಹೇಳ್ತಕ್ಕಂಥ ಕೆಲವು ಆದರ್ಶಗಳನ್ನು ತನ್ನ ಜೀವನದಲ್ಲಿ ಪರಿಪಾಲಿಸ್ಕೊಂಡು ಬರ್ತಾ ಇದ್ದಾನೆ. ಆದ್ರಿಂದ ಒಬ್ಬ ಸಜ್ಜನನಾಗಿಬಿಟ್ಟಿದ್ದಾನೆ, ಅವನು ಪಾಡಿಗೆ ಅವನು ಸಜ್ಜನನಾಗಿದ್ದಾನೆ. ಸುತ್ತಮುತ್ತ ನೋಡುವವರು ಕೂಡ ಅವನು ಸಜ್ಜನ ಅಂತನೋ ಮಾತನ್ನು ಒಪ್ಪಿಕೊಳ್ತಾ ಇದ್ದಾರೆ. ಆದರೆ ಅವನಿಗೆ ಇದೊಂದು ತೊಂದರೆ ಬಂದ್ಬಿಟ್ಟಿದೆ. 4 ಜನರ ನಡುವೆ ಒಳ್ಳೆ ಪ್ರಬಲವಾದಂತಹ ಒಂದು ಮುಖಭಂಗದ ಕಾರ್ಯಕ್ರಮ ನಡೆದುಬಿಟ್ಟಿದೆ. ಈಗ ಅವನು ಮನಸ್ಸಲ್ಲೇ ಕೊಂಡು ನಾನು ಇಷ್ಟು ಒಳ್ಳೆಯವನಾಗಿದ್ದೆ, ಯಾರಿಗೂ ನಾನು ತೊಂದರೆ ಮಾಡಲಿಲ್ಲ, ಮನಸ್ಸಲ್ಲೂ ಕೂಡ ಕೆಟ್ಟದಾಗಿ ಭಾವಿಸಲಿಲ್ಲ, ಬಾಯಿಗೂ ಕೂಡ ಕೆಟ್ಟದಾಗಿ ಮಾತಾಡಲಿಲ್ಲ, ಅವನಿಗೇನು ನಾನು ತೊಂದರೆ ಕೊಡೋದು ಬರಲಿಲ್ಲ, ಅವನ ಗಂಟನ್ನು ಕಲಿಸು ನನಗೇನು ಹೋಗಲಿಲ್ಲ ಅಂತಾದರೂ ಕೂಡ ಅವನು ನನಗೆ ಈ ಥರ ನಾನು ಅನುಭವದೆ ನೋಡಿ. 10 ವರ್ಷಗಳ ಹಿಂದಿನ ಕಥೆಗೆ 10 ವರ್ಷಗಳ ಹಿಂದಿದ್ದೇ ನಮಗೆ ಎತ್ತೆತ್ತ ಹೋಗ್ಬಿಟ್ಟಿರ್ತದೆ, ಮತ್ತೆ ಹೋಗ್ಬಿಟ್ಟಿರ್ತದೆ. ಆಗಿರುವಾಗ ಜನ್ಮಾಂತರಗಳ ಕಥೆಯೆಲ್ಲ ನಮ್ಗೆ ಎಲ್ಲ ಗೊತ್ತಾಗ್ತದೆ. ಅದಕ್ಕೋಸ್ಕರ ನೋಡಿ ಕೆಲವರು ಮುಖ ಕಂಡ್ರೆ ನಮ್ಗೆ ಏನೋ ಒಂಥರ ಆತ್ಮೀಯತೆ ಬರ್ತದೆ. ಸುಮ್ಮನೆ ಕೆಲವರು ಮುಖ ಕಂಡ್ರೆ ಎರಡು ಹಾಗೆ ಹಾಕ್ಬೋಣ ಅಂತ. ಈಗ ಅನಿಸೋದೆ ಅದಕ್ಕೆ ಎಲ್ಲರೂ ಮನುಷ್ಯರಲ್ಲೇ ಇಲ್ಲ, ಅವನು ಮಾಡಿದ್ದೇನೋ ಒಂದು ಇರುತ್ತೆ. ಈ ಜೀವ ತಗಲಿರುತ್ತದೆ, ಜೀವದ ಗತಿ ಕರ್ಮದ ಗತಿ ಬಹಳ ಗಹನವಾಗಿತ್ತು. ಗಹನ ಕರ್ಮಣೋ ಗತಿ ಅಂತ ಮಾತನ್ನು ಶ್ರೀಕೃಷ್ಣ ಹೇಳ್ತಾನೆ. ಏನದು ಗಹನ ಅಂದ್ರೆ ಆಳವಾದಂತೆ ಯಾರು ಅಲ್ಲಿ ಆರದ್ದು ಅಂತ. ಅದರಿಂದನೇ ನಮ್ಮ ಮನೆಗಳಲ್ಲಿ ನಾವು ಸೇರ್ಕೊಂಡಿರ್ತಕ್ಕಂಥದ್ದು, ಯಾರ್ಯಾರು ಯಾರ್ಯಾರ ಜೊತೆ ಸೇರ್ಬೇಕು, ಯಾರ್ಯಾರಿಗೆ ಯಾರ್ಯಾರು ಮಕ್ಕಳಾಗಿ ಹುಟ್ಟಬೇಕು, ಯಾರ್ಯಾರಿಗೆ ಮಕ್ಕಳಾಗಿ ಹುಟ್ಟಿ ಸುಖ ಕೊಡಬೇಕು, ಯಾರ್ಯಾರು ಮಕ್ಕಳಾಗಿ ಹುಟ್ಟಿ ದುಃಖ ಕೊಡಬೇಕು, ಇತ್ಯಾದಿ ಎಲ್ಲ ವ್ಯವಸ್ಥೆ ಇದೆ. ಯಾರು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮ್ಮ ಬುದ್ಧಿಯಲ್ಲಿ ಏನನ್ನಿಸ್ತದೆ ಅಂತನ್ನೋದು ಯಾತಕ್ಕೆ, ಅದು ನಮ್ಮ ಜನ್ಮಾಂತರಗಳ ಸಂಸ್ಕಾರಗಳ ಫಲ ಅಂತ ಹೇಳಿದೆ. ಹಾಗೆಯೇ ಇಲ್ಲಿ ಗೋಪಿಕಾ ಸ್ತ್ರೀಯರ ಜನ್ಮಾಂತರಗಳ ಸಂಸ್ಕಾರ ಎಂಥದ್ದು ಅಂದ್ರೆ ಭಗವತ್ ಪ್ರೇಮ. ಜನ್ಮಾಂತರಗಳಿಂದ ಹಾಗೆ ನೋಡಿದ್ರೆ ಒಂದು ಮಾತಿದೆ ಏನು ಅಂತ ಹೇಳಿದ್ರೆ, ಆ ಬೃಂದಾವನದಲ್ಲಿ ಜನ್ಮ ತಾಳಿದಂತಹ ಎಲ್ಲ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನನ್ನ ಅಷ್ಟೊಂದು ಪ್ರೇಮಿಸಲಿಲ್ಲ. ಕೆಲವಾರು ಜನ ಗೋಪಿಕಾ ಸ್ತ್ರೀಯರು ಮಾತ್ರ ನೆನಪಿಟ್ಕೊಂಡಿರಬೇಕು. ಆ ಗೋಪಿಕಾ ಸ್ತ್ರೀಯರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಿದೆ. ರಾಮಾಯಣ ಕಾಲದಲ್ಲಿ ಕಾಡಿನಲ್ಲಿ ಋಷಿಮುನಿಗಳು ಭಗವನ್ ನಾಮಸ್ಮರಣೆ ಮಾಡಿಕೊಂಡು ಧ್ಯಾನ ಜಪ ಮಾಡಿಕೊಂಡು ಕೊನೆಗೂ ಕೃತಾರ್ಥರಾಗದೇನೇನೆ ಹೋದ್ರಲ್ಲ, ಅವರೆಲ್ಲ ಶ್ರೀರಾಮನನ್ನು ಕೇಳಿದ್ರು, ನಮಗೆ ಏನು ಸಿಗ್ಲಿಲ್ವಲ್ಲ ಅಂತ ಎದೆ ಮುಟ್ಟಿ ಕೇಳ್ಕೊಂಡ್ರು. ಎದೆ ಒಳಗೆ ಸಿಗ್ಬೇಕು ನಮಗೆ, ಹೊಟ್ಟೆಗೆ ಸಿಗುವಂತಹ ವಿಚಾರವೇ ಬೇರೆ, ಎದೆಗೆ ಸಿಗುವಂತಹದ್ದು ಒಂದು ಇರುತ್ತೆ. ಎದೆಗೆ ಸಿಗ್ಬೇಕು? ಭಗವತ್ ಪ್ರೇಮ, ಮನುಷ್ಯ ಪ್ರೀತಿ ಅಂತಿರ್ತಕ್ಕಂಥದ್ದು ಕೆಲವು ಕಾಲದ ಮಟ್ಟಿಗೆ ನಮ್ಮ ಒಂದು ಬಗೆಯ ಸಮಾಧಾನವನ್ನು ಕೊಡ್ತದೆ. ತಾಯಿಗೆ ಮಕ್ಕಳ ಪ್ರೀತಿ ಮಕ್ಕಳ ಪ್ರೀತಿ ಅಂತಿರ್ತಕ್ಕಂಥದ್ದು, ಮಕ್ಕಳಿಗೆ ತಾಯಿ ಪ್ರೀತಿ ಅಂತಿರ್ತಕ್ಕಂಥದ್ದು ಕೆಲ ಮಟ್ಟಿಗೆ ತೃಪ್ತಿ ಕೊಟ್ಟಿತ್ತು. ಆಮೇಲೆ ದೊಡ್ಡವರಾದ ಮೇಲೆ ಆ ತಾಯಿಯ ಪ್ರೀತಿಯು ಕೂಡ ಅವ್ರಿಗೆ ಸಾಕಾಗುವುದಿಲ್ಲ, ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತಾರೆ ನೋಡಿ. ಕೆಲವರು ಶ್ರೀರಾಮಕೃಷ್ಣಾಷ್ಟಮಿ ಕೆರೆಯಲ್ವಾಗಿ ಬಂದ್ಬಿಡ್ತಾರೆ. ಅದು ಆ ಮಹಾಪ್ರೀತಿಯನ್ನು ಬಯಸಿ ಬರ್ತಕ್ಕಂಥದ್ದು. ಆ ಜೀವ ಮಹಾಪ್ರೀತಿಯನ್ನು ಬಯಸ್ಕೊಂಡು ಬರ್ತದೆ. ಮಹಾಪ್ರೀತಿ ಮಹಾಪ್ರೇಮ ಅದರೊಳಗೆ ಮಾತ್ರವೇ ನಿಜವಾದ ಆನಂದ ಇರುತ್ತೆ. ನಿಷ್ಕಲ್ಮಶವಾದ ನಿಷ್ಕಾಮವಾದಂತಹ ಪ್ರೇಮದಲ್ಲಿ ಮಾತ್ರವೇ ನಿಜವಾದ ಆನಂದ ಇರುವಂತಹದ್ದು. ಯಾವುದೇ ಬಗೆಯ ಕೊಟ್ಟು ಕೊಡುವ ವ್ಯವಹಾರ ಇರುವಂತಹ ಪ್ರೀತಿ ಇದೆಯಲ್ಲ, ಅದರಲ್ಲಿ ಕಿಂಚಿತ್ತೂ ಕೂಡ ನಿಜವಾದ ಆನಂದ ಇರೋದಿಲ್ಲ. ಪರಮಾತ್ಮನಲ್ಲಿ ಮಾತ್ರವೇ ಆ ಪ್ರೇಮ ಇರುತ್ತೆ ಸಾಧ್ಯ. ಯಾಕೆಂದ್ರೆ ಅವನಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ, ನಾನು ಅವನು ಕೊಡ್ತಾ ಇರ್ತಾನೆ. ಆದ್ರಿಂದ ನಮಗೂ ಕೂಡ ಅವನಿಂದ ಒಂದು ವ್ಯವಹಾರದ ಒಂದು ಕಾರ್ಯಕ್ರಮವನ್ನು ಏನು ಇಟ್ಕೊಳ್ತೇನೆ, ಅವನಿಗೆ ಮನೆ ಆಗ್ಬೇಕು, ಕಾರ ಆಗ್ಬೇಕು, ಅಥವಾ ಸಕಾಮ ಪ್ರೇಮ ಅಂತ ಹೇಳ್ತಾರೆ, ಸಕಾಮ ಭಕ್ತಿ ಅಂತ ಹೇಳ್ತಾರೆ, ಅಂತ ಯಾವುದನ್ನು ಇಟ್ಕೊಳ್ತೇನೆ. ನಿಷ್ಕಾಮ ಪ್ರೇಮವನ್ನು ನಾವು ಭಗವಂತನೊಂದಿಗೆ ಬೆಳೆಸ್ಕೊಂಡ ಪಕ್ಷದಲ್ಲಿ ಅದು ಸಿಗ್ತದೆ. ಆದರೆ ಈ ರಾಮಾಯಣ ಕಾಲದ ಋಷಿಗಳು ಅಷ್ಟೊಂದು ತಪಸ್ಸು ಮಾಡಿದರೂ ಕೂಡ ಅವರ ಹೃದಯ ಶುಷ್ಕವಾಗಿಯೇ ಇತ್ತು. ಯಾವ ಒಂದು ಪ್ರೇಮ ಅಂತ ಹೇಳ್ತಕ್ಕಂಥ ಅದು ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ರಾಮನನ್ನು ಕೇಳ್ತಾರೆ, ರಾಮ ನಮ್ಮ ಗತಿ ಏನು, ಬನ್ನಿ ಮುಂದೆ ನಾನು ಶ್ರೀಕೃಷ್ಣಾವತಾರವನ್ನು ತಾಳುವನಿದ್ದೇನೆ, ಅಲ್ಲಿ ಬನ್ನಿ. ಗೋಪಿಕಾ ಸ್ತ್ರೀಯರಾಗಿ ಬಂದು ಸ್ತ್ರೀಯರಾಗಿ ಅಂತ ಕುಟುಂಬಿತಾಗಿತ್ತು ಆ ಋಷಿಗಳು. ಸತ್ಯವಾಗಿ ಹೇಳ್ತೇನೆ, ನಿಜವಾದ ಒಂದು ಪ್ರೀತಿ ಭಕ್ತಿ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಸ್ತ್ರೀ ವ್ಯಕ್ತಿತ್ವದಲ್ಲಿ ಪ್ರಕಟವಾಗುವ ರೀತಿಯಲ್ಲಿ ಏರೆ ಯಾರಿಗೂ ಕೂಡ ಪ್ರಕಟವಾಗಲು ಸಾಧ್ಯವೇ ಇಲ್ಲ. ಪುರುಷರಲ್ಲೂ ಕೂಡ ಅಲ್ಲೊಬ್ರು ಇಲ್ಲೊಬ್ರು ಅಪರೂಪಕ್ಕಿರಬಹುದು, ಆದ್ರೆ ಸ್ತ್ರೀಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಅದರ ದಾಟ್ತಿರ್ಲಿಲ್ಲ ಅಂತ ಹೇಳಬಹುದು. ಇದ್ದಾರೆ, ಏನು ಏನು ಅದ್ರ ಬಗ್ಗೆ ಸಂಶಯ ತಾಳ್ಬೇಡಿ, ಅವರು ಇರಬೇಕು. ಅಯ್ಯೋ ಅವರಿದಾರಲ್ಲ, ಅವರೊಂದು ಇಲ್ಲೇ ಹೋಗಿದ್ದಿ, ಜಗತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ಬೇಡಿ. ಅವರಿಗೂ ಒಂದು ಸ್ಥಾನ ಇದೆ. ಎಷ್ಟೆಷ್ಟು ತೊಂದರೆ ಕೀಟ್ಲೆ ತಾಪತ್ರಯ ಕೊಟ್ಟರು ಅಷ್ಟು ನಮಗೆ ಆನಂದ ಪ್ರೀತಿ ಭಕ್ತಿ ಶ್ರದ್ಧೆ ನಮ್ಮ ಸ್ಥಿರತೆ ಇವುಗಳೆಲ್ಲ ಬಲಿಷ್ಠವಾಗೋದಕ್ಕೆ ಸಹಾಯವಾಗುತ್ತದೆ. ಪ್ರತಿಭಟನೆಯನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದು ಒಂದೇ ಉಪಾಯ ವಿನಃ ಆ ಪ್ರತಿಭಟನೆಗಳನ್ನು ಹೋಗಲಾಡಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯ ಉಪಾಯ ಅಲ್ಲವೇ ಅಲ್ಲ. ಇದೊಂದು ದೊಡ್ಡ ಮಾತಿದೆ. ನಾವು ನಿಜಕ್ಕೂ ಕೂಡ ಬಲಿಷ್ಠ ಆಗುವುದು ಯಾವಾಗ ಅಂತಂದ್ರೆ ಆ ಪ್ರತಿಭಟನೆಯ ಒಂದು ವಾತಾವರಣದಲ್ಲಿಯೇ. ವಿಶೇಷವಾಗಿ ಇದು ಇನ್ನೊಂದು ಕಥೆ ಇದೆ, ಅದನ್ನೇ ನಾನು ಎಷ್ಟು ಬೇಕಾದ್ರೂ ಬೆಳೆಸ್ಕೊಂಡು ಮಾತಾಡ್ಕೊಂಡು ಹೋಗಬಲ್ಲೆ, ಅದೇ ವಿಷಯ ಬೇರಾಗ್ತಿರ್ತದೆ. ಅಂತೂ ಇಲ್ಲಿ ಭಕ್ತಿಯು ತಿಳಿತಕ್ಕಂಥದ್ದು ಸ್ತ್ರೀಯರಲ್ಲಿ ವಿಶೇಷವಾಗಿ ಇರುತ್ತದೆ, ಸಹಜವಾಗಿ ಇರುತ್ತದೆ. ಆದ್ರಿಂದ ಸ್ತ್ರೀ ಜನ್ಮವನ್ನ ಆ ಋಷಿಮುನಿಗಳಿಗೆ ಅನುಗ್ರಹಿಸಿರ್ತಾನೆ ಶ್ರೀರಾಮ. ಈ ರೀತಿಯಲ್ಲಿ ಬಂದಂತಹ ಆ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಚಂದ್ರಬಿಂಬ ಸದೃಶವಾದಂತಹ ಮುಖವನ್ನ ಕಂಡು ಆನಂದ ಪಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಈ ಕವಿಗಳು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಈ ಮಾತನ್ನು ಕೇಳಿ ಪರಮಹಂಸರು ಗಾಢ ಸಮಾಧಿಸ್ತರಾಗಿ ಬಿಟ್ಟಿದ್ದಾರೆ ಅಂತ ಮಾಸ್ಟರ್ ಮಹಾಶಯ ಬರಿತಾ ಇದ್ದಾನೆ. ಕೀರ್ತನೆ ಮುಂದುವರಿಯುತ್ತಲೇ ಇದೆ. ಈ ನಡುವೆ ಪರಮಹಂಸರು ಈಗ ಪ್ರಕೃತಿಸ್ಥರಾಗ್ತಾ ಇದ್ದಾರೆ ಅಂದ್ರೆ ಶರೀರ ಪ್ರಜ್ಞೆಗೆ ಮರಳಿ ಬರ್ತಾ ಇದ್ದಾರೆ. ಭಾವದಿಂದ ತುಂಬಿ ತುಳುಕಾಡುತ್ತಾ ಇದ್ದಕ್ಕಿದ್ದ ಹಾಗೆ ನಿಂತುಕೊಂಡಿದ್ದಾರೆ, ಪ್ರೇಮೋನ್ಮತ್ತ ಗೋಪಿಯರ ಹಾಗೆ ನಿಂತಿದ್ದಾರೆ. ಶ್ರೀಕೃಷ್ಣನ ರೂಪವರ್ಣನೆ ಮಾಡ್ತಾ ಮಾಡ್ತಾ ಕೀರ್ತನ ಕಾರ್ಯದೊಡನೆ ಆಶುಕವಿತೆ ಮಾಡಿ ಹಾಡ್ತಾ ಇದ್ದಾರೆ. ಯಾರದೇ ಸಖಿ ದೋಷವಿದು ಮತ್ತಾರದೆ, ಅವನಿಗಾಗಿಯೇ ಮರುಳುಗೊಳ್ಳುವ ನನ್ನ ಈ ಮನಸ್ಸಿನ ದೋಷವೋ, ನನ್ನನ್ನು ಈ ತರ ಮರುಳುಗೊಳಿಸುವ ಅವನ ರೂಪದ ದೋಷವೋ, ಯಾರದೇ ಸಖಿ ಯಾರದೇ ದೋಷವಿದು ಇನ್ನಾರದೆ ಅಂತ ಹೇಳ್ತಾ ಇನ್ನೊಂದು ಸಣ್ಣ ಆಶುಕವಿತೆಯನ್ನು ಮಾಡಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಸಕಲ ಭುವನ ವಿದುಷಾ ಮಮಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಸಕಲ ಭುವನ ವಿದುಷಾಮಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಸಕಲ ಭುವನ ವಿದುಷಾಮಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಸಕಲ ಭುವನ ವಿದುಷಾಮಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಭಜನೆ ಎಂಥ ಆನಂದವನ್ನು ಕೊಡಬಾರದು ಅಂತಂದ್ರೆ ನನಗೆ ಈ ನಡುವೆ ಅದೆಷ್ಟು ಅರಿವಾಗಿದೆ ಅಂತಂದ್ರೆ ಒಳಗಡೆ ಈ ಭಾಷಣ ಇತ್ಯಾದಿ ಏನು ಮಾಡದೇ ಬೇಡ. ಸರಿಯಾಗಿ ತಾಳಬದ್ಧವಾಗಿ ಶುದ್ಧಿಬದ್ಧವಾಗಿ ಹಾಡ್ತಕ್ಕಂತಹ ಒಂದಷ್ಟು ಜನರನ್ನು ಕರೆದುಕೊಂಡು ಕರ್ನಾಟಕದ ಅತ್ಯಂತ ಸಂಚರಿಸುತ್ತ ನಾಮ ಸಂಕೀರ್ತನೆಯ ಲಹರಿಯನ್ನ ಹರಡಿ ಆ ಲಹರಿಯಲ್ಲಿ ಎಲ್ಲರೂ ಆನಂದದಿಂದ ತೇಲಾಡುವಂತೆ ಮಾಡೋಣ ಅಂತ ಮನಸ್ಸಾಗ್ತದೆ. ಮುಖ್ಯವಾಗಿ ಕೆಲವು ಹಳ್ಳಿ ಪ್ರದೇಶಗಳಿಗೆಲ್ಲ ಹೋಗ್ತೇನೆ, ಅಲ್ಲಿಯೂ ಕೂಡ ನಾಮ ಸಂಕೀರ್ತನೆಯನ್ನ ಇದೇ ತರ ಹಾಡಿ ಎಷ್ಟು ಶುದ್ಧಿಬದ್ಧವಾಗಿ ಮತ್ತು ಲಯಬದ್ಧವಾಗಿ ತಾಳಬದ್ಧವಾಗಿ ಹಾಡ್ತಾರೆ ಅಂತ. ಅಯ್ಯೋ ಇದೆಲ್ಲ ಇದ್ದಾರಲ್ಲ ಜನ, ಇವರೆಲ್ಲ ನಾನು ಸೇರಿಸ್ಕೊಳ್ಬಹುದು. ಎಲ್ಲಿ ಹೋದ್ರೆ ಅಲ್ಲಿ ಒಂದಷ್ಟು ಜನರನ್ನು ಸೇರಿಸಿಕೊಂಡು ತಾಳಬದ್ಧವಾಗಿ ಹಾಡ್ತಕ್ಕಂಥ ಜನ ಇದ್ದಾರೆ. ಹಳ್ಳಿ ಜನರಲ್ಲಿ ಸಾಧ್ಯ ಆಗಿದ್ರೆ ನಮ್ಮ ಪಟ್ಟಣದ ಜನರಲ್ಲಿ ಸಾಧ್ಯ ಆಗ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಪರಬು ನನ್ನನ್ನು ಕೊರಿತ. ಮಾತ್ರ ಮುಂಚೋದಾಗಲೇ ಆನಂದ ಬರುತ್ತೆ. ಮಾತ್ರ ಏನು ಆನಂದ ಇದೆ, ಮಾತು ಶುಷ್ಕ. ಎಷ್ಟು ರಸವತ್ತಾಗಿ ಮಾತನಾಡ್ತೇನೆ ಅಂತ ಪಟ್ಟರು ಕೂಡ ಅದು ಶುಷ್ಕ. ಕೊನೆಗೂ ಹೃದಯವನ್ನು ಅದು ಶುಷ್ಕವಾಗಿಯೇ ಇಟ್ಟಿತ್ತು. ನಾಮ ಸಂಕೀರ್ತನೆಯನ್ನು ಮಾಡಿ ಕಣ್ಣು ಮುಚ್ಚಿಕೊಂಡು ಬಾಯಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸಂಪೂರ್ಣ ತನುಮನದಲ್ಲಿ ಆ ಭಗವನ್ ನಾಮವನ್ನು ತಾದಾತ್ಮ್ಯಗೊಳಿಸಿಕೊಂಡು ಹಾಡಿ ಹಾಡ್ತಾ ಹೋದು ಕಣ್ಣು ಮುಚ್ಚಿಕೊಳ್ಳಿ. ಈ ಬಗೆಯ ಎರಡೆರಡು ಸಾಲಿನ ನಾಮಾವಳಿಯನ್ನು ಹಾಡೋದಕ್ಕೆ ಪುಸ್ತಕ ನೋಡಬೇಕಾಗಿಲ್ಲ, ಅದನ್ನು ಬಾಯಿಪಾಠ ಮಾಡೋದು ಕಷ್ಟವೇ ಇಲ್ಲ. ಸಕಲ ಭುವನವಿದು ಶ್ಯಾಮಮಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಉಪನಿಷತ್ತಿನ ಸಾರವೇ ಅದರಲ್ಲಿ ಅಡಕವಾಗಿದೆ. ಉಪನಿಷತ್ತು ಪ್ರಾಣ ಎರಡೂ ಸೇರಿದೆ. ಮೊದಲಿನ ವಾಕ್ಯದಲ್ಲಿ ಉಪನಿಷತ್ತು, ಎರಡನೇ ವಾಕ್ಯದಲ್ಲಿ ಪುರಾಣ. ಅಂದ್ರೆ ಏನರ್ಥ? ಉಪನಿಷತ್ ಏನ್ ಹೇಳ್ತದೆ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಆ ಉಪನಿಷತ್ತಿನ ಮಾತು ಇಲ್ಲಿದೆ. ಸಕಲ ಭುವನ ವಿದು ಶ್ಯಾಮಮಯ, ಶ್ಯಾಮ ಶ್ರೀಕೃಷ್ಣ, ಅಲ್ಲಿ ಈಶ ಅಂತ ಹೇಳಲಾಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅಲ್ಲಿಗೆ ಮೊದಲನೇ ವಾಕ್ಯ ಅಂತ ಹೇಳ್ತಕ್ಕಂಥದ್ದು ಉಪನಿಷತ್ತಿನ ಸಂದೇಶ, ಉಪನಿಷತ್ತಿನ ತತ್ವ. ಗಿರಿಧರ ನಿನ್ನಯ ಪ್ರಾಣ ಪ್ರಿಯ. ಗಿರಿಧರ, ಗಿರಿ ಬೆಟ್ಟವನ್ನು ಎತ್ತಿದಂತಹ ಕೃಷ್ಣ, ಅವನು ನನ್ನ ಪ್ರಾಣ ಪ್ರಿಯ. ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನ ಚರಿತ್ರೆ ಬರೆದಿದೆ. ಅವನ ಬಗೆ ಬಗೆಯ ಲೀಲೆಗಳೆಲ್ಲ ಬರ್ತಾ ಇದೆ, ಬಗೆ ಬಗೆಯ ಲೀಲೆಗಳು, ದಿವ್ಯವಾದ ಲೀಲೆ. ಯಾವ ಲೀಲೆಯ ಕುರಿತಾಗಿ ಕೇಳ್ತಾ ಆಯಿತು ಅಂತ ಹೇಳಿದ್ರೆ ಮನಸ್ಸು ಅನುರಾಗ ಪೂರ್ಣವಾಗ್ತದೋ, ರಾಗರಂಜಿತವಾಗ್ತದೋ, ಅಂತಹ ಪುರಾಣದಲ್ಲಿ ಆ ಗಿರಿಧರನನ್ನು ವರ್ಣಿಸಲಾಗಿದೆ. ಅಂತಹ ಗಿರಿಧರ ಸಾಕಾರ ಸ್ವರೂಪಿಯಾದಂತಹ ಗಿರಿಧರ ಉಪನಿಷತ್ತಿನಲ್ಲಿ, ನಿರಾಕಾರ ಸ್ವರೂಪಿಯಾದಂತಹ ಈಶ ಶ್ಯಾಮ ಪುರಾಣದಲ್ಲಿ, ಸಾಕಾರ ಸ್ವರೂಪಿಯಾದ ಗಿರಿಧರ ಅವನ್ಯಾರು? ನನ್ನ ಪ್ರಾಣ ಪ್ರಿಯ. ರಾಮ ಭಕ್ತರಿಗೆ ರಾಮ, ಕೃಷ್ಣ ಭಕ್ತರಿಗೆ ಕೃಷ್ಣ, ಶಿವಭಕ್ತರಿಗೆ ಶಿವ, ಕಾಳಿ ಭಕ್ತರಿಗೆ ಕಾಳಿ, ಎಲ್ಲ ಒಂದೇ ಅಂತ ಶ್ರೀರಾಮಕೃಷ್ಣರು ಅಪ್ಪಣೆ ಕೊಡಿಸಿದ್ದಾರೆ. ಅಯ್ಯೋ ಕೃಷ್ಣನ ಹೆಸರು ಹೇಳ್ಬಿಟ್ರಲ್ಲ, ರಾಮ ಇಲ್ಲ ಅಥವಾ ಶಿವ ಇಲ್ವಲ್ಲ ಅಂತ, ಶಿವ ಅಲ್ವಾ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಈ ರಾಮಕೃಷ್ಣ ಆಶ್ರಮದಲ್ಲಿ ಉಪನ್ಯಾಸವನ್ನ ಕೇಳತಕ್ಕಂತಹ ಭಕ್ತರಿಗೆ ಆ ಬಗೆಯ ದ್ವಂದ್ವಗಳೆಲ್ಲ ಹೇಳುವಂತಹದ್ದೇ ಇಲ್ಲ. ಅದನ್ನ ಮತ್ತೆ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಿಜ ಆದ್ರೂ ಕೂಡ ಒಬ್ಬೊಬ್ರು ಬಂದಿರ್ತಾರೆ, ಎಲ್ಲೋ ಮಂಡ್ಯದಿಂದಲೋ ಬಂದಿರ್ತಾರೆ ನೋಡಿ, ಅವ್ರ ಮಂಡ್ಯಗೂ ಕೂಡ ಹೋಗ್ಲಿ ಅಂತ ಇದನ್ನ ಒಂದು ಮಾತು ಹೇಳ್ಬಿಡೋದು ಮಧ್ಯೆ ಮಧ್ಯೆ. ಗಿರಿಧರ ನಿರ್ಣಯ ಪ್ರಾಣಪ್ರಿಯ, ನಮ್ಮ ಪ್ರಾಣಕ್ಕೆ ಪ್ರಿಯವಾದಂತಹ ವಸ್ತು ಒಂದು ಬೇಕು ಅಂತ ಈ ಜೀವ ತಡ್ಕಾಡ್ತಾ ಇರುತ್ತೆ. ಪ್ರೇಮ ತನಲೆ ಪಿಶಾಚಿ ತೃಪ್ತಿ ಅಂತಿದೆ ಲಕ್ಷ್ಮಿ, ಭ್ರಾಮಿಗೂದದು ಪ್ರತಿ ಪ್ರೇಮ ಯಾಚನೆಯೋಳು, ಮಾಮಕವಿದೆ ಆಗುವುದಕ್ಕೂ ಬಲಿಹೋಗಿ ಶಾಮನವನ್ನೊಂದುವುದು ಮಂಕುತಿಮ್ಮ. ಶಾಮನವನ್ನೊಂದುವುದು ಅಂದ್ರೆ ಸಮಾಧಾನ ತಾಳ್ತದೆ ಅಂತ. ಜೀವ ಒದ್ದಾಡ್ತಾ ಇದೆ ಸಮಾಧಾನಕ್ಕಾಗಿ, ಆ ಸಮಾಧಾನ ಎಲ್ಲಿ ಸಿಗ್ತದೆ? ಯಾರಿಂದ? ಅಸ್ಖಲಿತವಾದಂತಹ ನಿಷ್ಕಲ್ಮಶವಾದಂತಹ ಪ್ರೇಮ ಸಿಗ್ತದ, ಅದನ್ನು ಪಡೆದು ಅದು ಶಾಂತಿ ಬೆಳೆದದು. ಅದಕ್ಕೋಸ್ಕರವೇ ನಾವು ನಮ್ಮೆಲ್ಲದನ್ನು ಕೂಡ, ತಾಯಿಯಾದವಳು ತನ್ನೆಲ್ಲದನ್ನು ಕೂಡ ಮಕ್ಕಳಿಗೆ, ಮಕ್ಕಳು ತನ್ನೆಲ್ಲವನ್ನು ಕೂಡ ತಾಯಿಗೆ ಕೊಡುದು ಸಿದ್ಧರಾಗ್ತಕ್ಕಂತ, ಪತಿ ತನ್ನೆಲ್ಲವನ್ನು ಕೂಡ ಪತ್ನಿಗೆ, ಪತ್ನಿ ತನ್ನೆಲ್ಲವನ್ನು ಕೂಡ ಪತಿಗೆ ಕೊಡುದು ಸಿದ್ಧರಾಗಿರ್ತಕ್ಕಂತ. ಹಾಗೆ ಕೊಟ್ಟಾಗ ತಕೊಂಡವರಿದಾರಲ್ಲ, ತಕೊಂಡು ಇಟ್ಕೊಂಡು ಬಿಟ್ರೆ ಅಲ್ಲಿಗೆ ಪ್ರೀತಿ ಅರ್ಥ ಆಗ್ಬಿಡುತ್ತೆ. ಕೊಟ್ಟದ್ದನ್ನು ವಾಪಸ್ ಕೊಟ್ಟು ಪರಸ್ಪರರು ಕೂಡ ಆ ಪ್ರೀತಿಯ ಭರದಲ್ಲಿ ಸೇರಿಕೊಂಡಾಗ ಪರಸ್ಪರ ಆನಂದ, ಪರಮಾನಂದ. ಇಂತಹ ಒಂದು ಪರಮಾನಂದ ನಮಗೆ ಸಿಕ್ತಕ್ಕಂಥದ್ದು ಮನುಷ್ಯರಿಂದ ಅಂತ ತಿಳಿಯೋದು ಬಹಳ ತಪ್ಪು. ಶ್ರೀಮಾತ ಶಾರದಾದೇವಿ ಹೇಳ್ತಾರೆ, ಮನುಷ್ಯರನ್ನು ನಂಬಿದೆಯೋ ನಿನಗೆ ನಿರಾಶೆ, ಹತಾಶೆ, ದುಃಖ, ತಾಪತ್ರಯ ಕಟ್ಟಿಟ್ಟಿದೆ. ಅದಕ್ಕೋಸ್ಕರ ದೇವರನ್ನೇ ನೆಚ್ಚಿಕೋ ಅಂತ. ಮನುಷ್ಯರನ್ನು ನೆಚ್ಚಿಕೊಂಡ್ರೂ ಕೂಡ ಮನುಷ್ಯರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಪರಮಾತ್ಮನೇ ನಾನು ನೆಚ್ಚಿಕೊಂಡಿದ್ದೇನೆ ಅಂತ ಹೇಳ್ತಕ್ಕಂತಹ ಭಾವನೆಯನ್ನು ನಮ್ಮ ಮನಸ್ಸಿಗೆ ಕೊಡಬೇಕು. ಗಂಡನನ್ನ ಪ್ರೀತಿಸಿದ್ರೂ ಕೂಡ ಗಂಡನ ಒಳಗಡೆ ಇರತಕ್ಕಂತಹ ಭಗವಂತನನ್ನೇ ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂತಹ ನಿಶ್ಚಯವಾದ ಭಾವವನ್ನು ಮನಸ್ಸಿಗೆ ಕೊಡಬೇಕು. ಹೆಂಡತಿಯನ್ನು ಪ್ರೀತಿಸುವ ಸಂದರ್ಭದಲ್ಲಿ ಹೆಂಡತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಪರಮಾತ್ಮನನ್ನೇ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂತಹ ಭಾವವನ್ನು ನಮ್ಮ ಮನಸ್ಸಿಗೆ ಕೊಡಬೇಕು. ತಾಯಿಯನ್ನು ಪ್ರೀತಿಸುವಾಗ ಆ ತಾಯಿ ದಯಾಳಿಯೋ ದೃಷ್ಟಿಯೋ ಎಂಥವಳೋ ಹೇಳ್ತಕ್ಕಂಥದ್ದನ್ನು ಸ್ವಲ್ಪವೂ ಕೂಡ ಮನಸ್ಸಿಗೆ ತೆಗೆದುಕೊಳ್ಳದೆ, ನನ್ನ ಈ ಪಾರ್ಥಿವ ಶರೀರಕ್ಕೆ ಕಾರಣಾದವಳು, ನಾನಿಲ್ಲಿಗೆ ಬಂದು ಧನ್ಯ ಆಗೋದಿಕ್ಕೆ ಬೇಕಾದಂತಹ ಒಂದು ಮಾಧ್ಯಮ ಅವಳು ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಅವಳ ಹಿನ್ನೆಲೆಯಲ್ಲಿ ಅದೇ ಜಗತ್ಪಿತನೇ ಜಗನ್ ಮಾತಿಯೇ ಇದ್ದಾಳೆ ಅಂತ ಹೇಳ್ತಕ್ಕಂಥ ದೃಢವಾದ ನಿಶ್ಚಯವನ್ನು ತಂದುಕೊಂಡು ಅವಳನ್ನು ಆ ಭಾವದಿಂದ ಕಾಣಬೇಕು. ಆ ರೀತಿಯಲ್ಲಿ ಆ ಭಾವವನ್ನು ಮನಸ್ಸಿಗೆ ಕೊಡಬೇಕು. ಕೊಟ್ಟು ಈ ರೀತಿಯಲ್ಲಿ ಪರಮಾತ್ಮನನ್ನೇ ನಾವು ಕಾಣತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರಬೇಕು. ಹಾಗೆ ಮಾಡಿದ್ರೆ ಯಾರಿಂದಲೂ ನಮಗೆ ನಷ್ಟ ಆಗೋದಿಲ್ಲ. ಯಾರು ತೀರಿ ಹೋದರೂ ಕೂಡ ಅವರ ಶರೀರ ತೀರಿ ಹೋಯ್ತಾ ಇದ್ದೀನಿ, ಆ ಶರೀರದ ಹಿನ್ನೆಲೆಯಲ್ಲಿ ನಾನು ಯಾವ ಭಗವಂತನನ್ನು ಪ್ರೀತಿಸಿದ್ದೇನೋ ಅವನು ಇದ್ದಾನೆ ಅಂತ ಹೇಳ್ತಕ್ಕಂಥ ಭಾವನೆ ನಮ್ಮ ಮನಸ್ಸಲ್ಲಿ ದೃಢವಾಗಿರೋದ್ರಿಂದ ನಾವು ಎಂದೆಂದಿಗೂ ಕೂಡ ದುಃಖ ಭಾಜನರಾಗೋದಿಲ್ಲ. ತತ್ವ ಕೇಳಿ ಈ ರೀತಿಯಲ್ಲಿ ನಾವು ತಿಳಿದುಕೊಂಡು ಈ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಾಗ ನಿರಾಶೆಗೊಳ್ಳದೇನೇ ನಿತ್ಯಾನಂದ ಭರಿತರಾಗೋದಕ್ಕೆ ಸಾಧ್ಯವಾಗ್ತದೆ ನೋಡಿ. ಇಂತಹ ಗಿರಿಧರ ನಿರ್ಣಯ ಪ್ರಾಣಪ್ರಿಯ ಅಂತ ಯಾಕೆ ಹೇಳಿತು ಅಂತ ಹೇಳಿದ್ರೆ, ಪ್ರಾಣಪ್ರಿಯರಾದಂತಹ ಒಂದು ಶಕ್ತಿ ಬೇಕು, ಒಂದು ವ್ಯಕ್ತಿ ಬೇಕು, ಅದು ಪರಮಾತ್ಮೆ ಅಂತಕ್ಕಂತಹ ಮಾತನ್ನ ಹೇಳೋದಕ್ಕೋಸ್ಕರ. ಈಗ ಕೀರ್ತನಕಾರ ಮಾಸ್ತಮಾಷಿಗೆ ಬರೀತಾನೆ, ಪರಮಾತ್ಮರು ನರ್ತಿಸ್ತಾ ಹಾಡ್ತಾ ಇದ್ದಾರೆ, ಭಕ್ತರು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ, ಕೀರ್ತನಕಾರ ಗೋಪಿಯರ ಉಕ್ತಿಯನ್ನು ಹಾಡ್ತಾ ಇದ್ದಾನೆ. ನಿದ್ದೆ ಬೇಡವೇ ಮುರಳಿ ನುಡಿಯದಿರು ನೀನು, ನಿನಗೆ ನಿದ್ದೆ ಬೇಡವೇ ಅಂತ ಹೇಳ್ತಾ ಗಾಯಕರಲ್ಲಿಯೂ ಒಬ್ಬ ಇನ್ನೊಂದು ನುಡಿಯ ಆವಶ್ಯಕತೆಯ ಮೂಲಕ ಮಾಡಿ ಹಾಗಾರಂಭಿಸಿದಾನೆ. ನಿರಂತರವೂ ಶ್ರೀಕೃಷ್ಣ ನಗರದಲ್ಲಿ ಮಲಗಿರಲು ನಿದ್ರಿಪು ಎಂತಿ ಮುರಳಿ ಅಂತ ಒಂದು ಆಶುಕವಿತೆ. ನಿದ್ದೆ ಬೇಡವೇ ಮುರಳಿ, ನಿನಗೆ ನಿದ್ದೆ ಬೇಡವೇ, ಯಾವಾಗ್ಲೂ ಆ ಶ್ರೀಕೃಷ್ಣನ ತುಟಿಯಲ್ಲೇ ಇರ್ತೀಯಲ್ಲ, ಯಾವಾಗ್ಲೂ ಆ ನಾದದಲ್ಲೇ ಇರ್ತೀಯಲ್ಲ, ನೀನು ನಿದ್ದೆ ಮಾಡುದೇವಾಗ ಇದೊಂದು ಭಾರ. ಆ ಮುರಳಿಯ ಕೇಳ್ತಕ್ಕಂಥದ್ದು ಜಡವಸ್ತು ನಮ್ಮ ದೃಷ್ಟಿಯಲ್ಲಿ. ಭಾಗವಂತನಲ್ಲಿ ಜೊತೆಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಚೈತನ್ಯಮಯವಾದ್ದು ಅಂತ ಹೇಳ್ತಕ್ಕಂಥ ಇನ್ನೊಂದು ಮಾತಿದೆ. ಉದಾಹರಣೆಗೆ ವೇದಾಂತ ದೇಶಿಕರು ಅಂತ ಒಬ್ರು ಇದ್ದಾರೆ, ಈಗಿದ್ರು ಇದ್ದಾರೆ ಅಂತಂದ್ರೆ ಈಗಲೂ ಜೀವಂತವಾಗಿದ್ದಾರೆ. ಯಾಕೆಂತಂದ್ರೆ ಅವರ ಒಂದು ಅಪೂರ್ವವಾದಂತಹ ಸಾಹಿತ್ಯ ಅವ್ರನ್ನ ಇನ್ನೂ ಜೀವಂತವಾಗಿ ಇಟ್ಟಿದೆ. ವೇದಾಂತ ದೇಶಿಕರು ಶ್ರೀ ವೈಷ್ಣವರ ಒಬ್ಬ ಪರಮ ಸಂತ, ಅವ್ರನ್ನ ತಿರುಪತಿ ಶ್ರೀನಿವಾಸನ ಘಂಟೆಯ ಅವತಾರ ಅಂತ ಹೇಳಲಾಗಿದೆ. ಶ್ರೀನಿವಾಸ ಅವತಾರ ತಾಳು ಸರಿ, ಪದ್ಮಾವತಿ ಅವತಾರ ತಾಳು ಸರಿ. ಇನ್ನು ಶ್ರೀನಿವಾಸ ಪದ್ಮಾವತಿಯರ ಈಶ್ವರ ಕೋಟಿಗಳು ತ್ಯಾಗಿದಾರೋ ಅವರು ಏನಾದರೂ ಅವತಾರ ತಾಳಿದ್ರೆ ಅದು ಸರಿ. ಆ ಘಂಟೆ ಕೂಡ ಒಂದು ಅವತಾರ ತಾಳಿತು ಅಂತ ಮಾತನ್ನು ಹೇಗೆ ನಂಬೋದು ನಾವು? ಅದು ಘಂಟೆ ಸಾಮಾನ್ಯ ಘಂಟೆ ಅಲ್ಲ, ಅದು ಪ್ರತಿಯೊಬ್ಬರಿಗೂ ಎಚ್ಚರಿಸತಕ್ಕಂತಹ ಘಂಟೆ, ದಿವ್ಯವಾದಂತಹ ಘಂಟೆ, ಶ್ರೀ ಪರಮಾತ್ಮನ ಘಂಟೆ. ಆದ್ರಿಂದ ಅದು ಚೈತನ್ಯಮಯವಾದದ್ದು, ಅದು ಅವತಾರ ತಾಳಲು ಸಾಧ್ಯ ಅಂತಲೂ ಈ ಬಗ್ಗೆ ಒಂದು ನಂಬಿಕೆ ಇದೆ. ಇದು ಸತ್ಯ ಕೂಡ. ವೇದಾಂತ ದೇಶಗಳು ಕೂಡ ವೇದಾಂತ ರಂಗವನ್ನು ಬಾರಿಸಿದ್ರು, ಆ ರೀತಿಯಲ್ಲಿ ಘಂಟೆ ಉಪಾಧಿಯಲ್ಲಿ ಕೆಲಸವನ್ನು ಮಾಡಿದ್ರು. ಇಲ್ಲಿ ಯಾವ ಮಾತನ್ನು ಹೇಳೋದಕ್ಕೋಸ್ಕರ ಅದನ್ನು ಹೇಳಿದೆ ಅಂತ ಹೇಳಿದ್ರೆ, ಮುರಳಿ ಶ್ರೀಕೃಷ್ಣನ ಮುರಳಿಗೆ ಏನಪ್ಪ ನೀ ನಿದ್ರೆ ಮಾಡೋದು ಬೇಡ ಅಂತ ಹೇಳ್ತಕ್ಕಂತಹ ಮಾತನ್ನ ಭಕ್ತ ಧಾವೋನ್ಮತ್ತನಾಗಿ ಕೇಳ್ಕೊಳ್ತಾ ಇದ್ದಾನೆ. ನಿರಂತರವು ಶ್ರೀಕೃಷ್ಣನ ಅಧರದಲ್ಲಿ ಮಲಗಿರಲು ನಿದ್ರೆ ಪುರಂತಿ ಮುರಳಿ. ಮುರಳಿಗೆ ನಿದ್ರೆ ಬರೋದಕ್ಕೆ ಹೇಗೆ ಸಾಧ್ಯ? ಯಾವಾಗಲೂ ಕೂಡ ಆ ಶ್ರೀಕೃಷ್ಣನ ಅಧರದಲ್ಲಿಯೇ ಇರುತ್ತದೆ ಅಂತ ಒಂದು ಭಾವನೆಯನ್ನು ನಮ್ಗೆ ಕೊಡ್ತಾ ಇದ್ದಾನೆ. ಪರಮಹಂಸರು ಕುಳಿತುಕೊಂಡಿದ್ದಾರೆ, ಮಾಸ್ತ ಮಾಷೆಯ ಬರೀತಾ ಇದ್ದಾನೆ, ಹಾಡುವುದು ಮುಂದುವರಿತಾ ಇದೆ. ಗಾಯಕರು ರಾಧೆಯ ಭಾವವನ್ನು ಆರೋಪಿಸಿಕೊಂಡು ಹಾಡ್ತಾ ಇದ್ದಾರೆ. ಕಣ್ಣು ಕಾಣದು, ಕಿವಿಯು ಕೇಳದು, ಕಂಪು ಘಾಣಕ್ಕೆ ಬಾರದು, ತಪ್ತವಾದವು ಕರ್ಣ ಆದರೂ ಏಕೆ ಬದುಕಿಗೆ ತಿಳಿಯದು. ರಾಧೆಯ ಭಾವ ಇದು. ಏನ್ ಭಾವ ಅದು? ಕಣ್ಣು ಕಾಣದು, ಕಿವಿಯು ಕೇಳದು, ಕಂಪು ಘಾಣಕ್ಕೆ ಬಾರದು, ಸ್ತಬ್ಧವಾದವು ಕರ್ಣ ಆದರೂ ಏಕೆ ಬದುಕಿಗೆ ತಿಳಿಯದು. ಈ ಮಾತಿನ ಅರ್ಥ ಏನು? ಶ್ರೀಕೃಷ್ಣನನ್ನ ಈ ಕಣ್ಣು ಕಾಣದಾಗಿದೆ, ಶ್ರೀಕೃಷ್ಣನ ವಾಣಿಯನ್ನ ಈ ಕಿವಿ ಕೇಳದಾಗಿದೆ, ಶ್ರೀಕೃಷ್ಣನ ಆ ದಿವ್ಯವಾದಂತಹ ಒಂದು ಸುಗಂಧ ನನ್ನ ಮೂಗಿಗೆ ಬಾರದಾಗಿದೆ, ನನ್ನ ಮೂರು ಕರ್ಣಗಳು ತ್ರಿಕರ್ಣಗಳು ಕೂಡ ಕಾಯ ವಾಚ ಮನಸ್ಸು ಸ್ತಬ್ಧವಾಗಿ ಬಿಟ್ಟಿವೆ, ಸುಮ್ಮನಾಗಿ ಬಿಟ್ಟಿವೆ. ಹೀಗಿದ್ದೂ ಕೂಡ ಶ್ರೀಕೃಷ್ಣನನ್ನ ಈ ಶರೀರದ ಮೂಲಕ ಯಾವುದೇ ರೀತಿಯಲ್ಲೂ ಅನುಭವ ತರು ಸಾಧ್ಯ ಇದ್ದರೂ ಕೂಡ ಇನ್ನೂ ಬಗ್ಗಿದ್ನಲ್ಲ ನಾನು ಎಂತ ಭಾವ. ಬಂಗಾಳದಲ್ಲಿ ಭಾವಕ್ಕೆ ಬಹಳ ಪ್ರಧಾನವಾದಂತಹ ಸ್ಥಾನ, ಭಾವ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬೆಳೆದುಕೊಂಡಿದೆ. ಆ ಬಂಗಾಳಿ ಭಾಷೆಯನ್ನು ಅಧ್ಯಯನ ಮಾಡಿಕೊಂಡು ಹೇಳಿದ್ರೆ ಎಷ್ಟೋ ನಾವು ಶ್ರೇಷ್ಠವಾದ ಭಾವವನ್ನು ತಾಳಿ ಆನಂದಿಸಬಹುದು. ಕೊನೆಗೆ ರಾಧಾಕೃಷ್ಣದ ನೀಲನದ ಕೀರ್ತನೆ ಪ್ರಾರಂಭವಾಯಿತು. ರಾಧಾಕೃಷ್ಣರ ಮಧುರ ನೀಲನದಿದೋ ನಿಧುವನದಿ, ಅನುಪಮ ರೂಪರು ಅನಂತ ಪ್ರೇಮದ ಮೂರ್ತಿಗಳು. ಅನಂತ ಪ್ರೇಮದ ಮೂರ್ತಿಗಳು ರಾಧಾಕೃಷ್ಣರ ಪ್ರೇಮ. ಇವತ್ತಿಗೂ ಕೂಡ ಆ ಬೃಂದಾವನಕ್ಕೆ ಹೋಗ್ಬೇಕು, ಅಲ್ಲಿರ್ತಕ್ಕಂಥ ಕುದುರೆಗೆ ಸಾರ್ವಟವಾಗಲೂ ಕೂಡ ಕುದುರೆ ಓಡಿಸುವಾಗ ಜೈ ರಾಧೆ ಜೈ ರಾಧೆ ಜೈ ರಾಧೆ ಅಂತ ಹೇಳ್ತಾ ಇರ್ತಾರೆ. ರೋಮಾಂಚ ಆಗ್ತಾ ಇರ್ತದೆ. ಎಲ್ಲೆಲ್ಲೂ ಕೂಡ ರಾಧಾಮಯ ಶ್ಯಾಮಮಯ ರಾಧಾಮಯ. ರಾಧಾ ಮತ್ತು ಶ್ಯಾಮ ಇಬ್ರು ಅನ್ಯೋನ್ಯವಾಗಿ ಸೇರ್ತಿದ್ದಾರೆ. ಹೇಗೆ ಶಿವೇ ಮತ್ತು ಶಿವ ಪಾರ್ವತಿ ಪರಮೇಶ್ವರರು ಹೇಗೆ ಸೇರಿ ಆ ಶಿವ ಅಂತಕ್ಕಂಥವನು ಅರ್ಧನಾದೀಶ್ವರ ಆಗಿದ್ದಾನೋ ಅದೇ ರೀತಿಯಲ್ಲಿ ಇಲ್ಲಿ ಶ್ರೀಕೃಷ್ಣನು ಕೂಡ ಅರ್ಧನಾದೀಶ್ವರ ಆಗಿದ್ದಾನೆ ಅಂತ ಒಂದು ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಕಲ್ಪನೆ ಎಲ್ಲ ನಿಜ. ರಾಧಾ ಕೃಷ್ಣರ ಮಧುರ ಮಿಲನ ಬಿದ್ದು ನಿಜು ಬಂದದಿ, ಅನುಪಮ ರೂಪರು ಅನಂತ ಪ್ರೇಮದ ಮೂರ್ತಿಗಳು, ಕಟ್ಟ ಕಡೆಯಲ್ಲಿ ಒಂದಾಗಿರುವರು ಈ ಅತಿ ಸುಂದರ ನಿಧುವನದಿ. ಕನಕವರ್ಣದಲ್ಲಿ ರಂಜಿಸೆ ರಾಧೆ, ಕನಕವರ್ಣದಲ್ಲಿ ರಂಜಿಸೆ ರಾಧೆ, ನೀಲಮಣಿಯವನು ಒಳೆಯವನು ಕೃಷ್ಣ. ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ರಾಧೆ, ಎರಡು ಇಬ್ಬರು ಸೇರಿದ್ದಾರೆ. ಅಲ್ಲಿ ಒಂದು ಕಡೆ ರಾಧೆ ಯಾವ ತರ ಕಾಣ್ತಾ ಇದ್ದಾಳೆ, ಚಿನ್ನದ ವರ್ಣ ನೀಲಮಣಿಯ ಒಂದು ಹೊಳೆಯುವನು ಕೃಷ್ಣ, ತಪ್ಪು ಕೃಷ್ಣ. ಒಂದೆಡೆ ತೂಗುತ್ತಲಿದೆ ವನಮಾಲೆ, ಮತ್ತೊಂದೆಡೆ ಕಂಠೀಹಾರ. ಒಂದೆಡೆ ಶೋಭಿಸೆ ಕರ್ಣ ಕುಂಡಲವು, ಮತ್ತೊಂದೆಡೆ ರನ್ನದ ಪಿಂಡೋಲೆ. ಒಂದು ಕಪೋಲದಿ ಉಜ್ವಲ ಸೂರ್ಯ, ಮತ್ತೊಂದರಳು ಮೂಡುವ ಚಂದ್ರ. ಕೃಷ್ಣನ ಕಪೋಲ ಸೂರ್ಯನಂತೆ, ರಾಧೆಯ ಕಪೋಲ ಚಂದ್ರನಂತೆ. ಒಂದೆಡೆ ರಂಜಿಸೆ ಮಯೂರ ಪಿಂಚ, ಮಯೂರ ನವಿಲು ಪಿಂಚ ಗರಿ. ಒಂದೆಡೆ ರಂಜಿಸೆ ಮಯೂರ ಪಿಂಚ, ಮತ್ತೊಂದೆಡೆ ತೂಗುತ್ತಲಿದೆ ಫಣಿ ವೇಣಿ. ಅವಳ ಜಡೆ ರಾಧೆಯ ಜಡೆ, ಇಲ್ಲಿ ಇವನು ಕೃಷ್ಣನ ನವಿಲು, ನವಿಲು ಗರಿ. ಓಹೋ ನೋಡಿರೆ ರಾಧಾ ಕೃಷ್ಣರ, ಓಹೋ ನೋಡಿರೆ ರಾಧಾ ಕೃಷ್ಣರ ಮಧುರ ಮಿಲನ ಬಿದೋ ಮಿಧುವ ನದಿ. ಹೀಗೆ ಕೀರ್ತನೆ ಮುಗಿಯಿತು. ಪರಮಹಂಸರು ಭಾಗವತ ಭಕ್ತ ಭಗವಾನ್ ಅಂತ ಪದೇ ಪದೇ ಹೇಳ್ತಾ ಭಕ್ತರ ಕಡೆಗೆಲ್ಲ ತಿರುಗಿ ಪ್ರಣಾಮ ಮಾಡ್ತಾ ಇದ್ದಾರೆ. ಈಗಂತ ಇನ್ನೊಂದು ಭಾವ, ಯಾವ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೋ ಆ ಭಕ್ತರೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣ ನಮಸ್ಕಾರ ಮಾಡ್ತಾ ಇದ್ದಾರೆ. ಭಗವಂತನ ನಾಮಗುಣ ಕೀರ್ತನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸ್ವಯಂ ಭಗವಂತನೇ ಅಲ್ಲಿ ಆವಿರ್ಭಾವ ಆಗ್ತಾನೆ. ಭಗವಂತ ಸೂಕ್ಷ್ಮ ರೂಪಿ, ಭಗವಂತ ಭಾವರೂಪಿ, ಭಗವಂತ ಚೈತನ್ಯಮಯ, ಅವನಿಗಿಲ್ಲ ಆಕಾರ. ಆದ್ರಿಂದ ಎಲ್ಲಿ ಬೇಕಾದರೂ ಅವನ ಆಕಾರ ತೆಗೆದುಕೊಳ್ಳಬಲ್ಲ. ಅವನ ನಾಮ ಸಂಕೀರ್ತನೆಯಲ್ಲಿ ಆಗ್ತದೋ, ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕಾಂಜಲಿಂ. ಎಲ್ಲಿ ಹನುಮಂತ ಭಗವಂತ ನಾಮಸ್ಮರಣೆಯನ್ನು, ರಾಮನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನೋ ಕೃತಮಸ್ತಕಾಂಜಲಿಯಾಗಿ ಅಂತಂದ್ರೆ ಕೈಯನ್ನ ಅಂಜಲಿ ಬದ್ಧವಾಗಿ ಮುಗಿದುಕೊಂಡು ಶ್ರೀರಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಾನೋ ಆ ಸಂದರ್ಭದಲ್ಲಿ ರಾಮ ಅಲ್ಲಿ ಪ್ರತ್ಯಕ್ಷ. ಹಾಗೇನೇ ಯಾವ್ಯಾವ ಭಕ್ತರು ಅವರವರ ದೇವತೆಗಳನ್ನ ಆರಾಧಿಸ್ತಾ ಬೆಲೆ ಮಾಡ್ತಾ ಇರ್ತಾರೋ ತಕ್ಷಣ ಅಲ್ಲಿ ಭಗವಂತ ಮೈದಾಡ್ತಾನೆ ಅಂತ ಹೇಳ್ತಕ್ಕಂತ ಮಾತನ್ನ ಇಲ್ಲಿ ತಿಳಿಯಪಡಿಸೋದಕ್ಕೋಸ್ಕರ ಶ್ರೀರಾಮಕೃಷ್ಣರು ಯಾವುದು ಭಾಗವತವೋ ಅದೇ ಭಕ್ತ, ಅದೇ ಭಗವಂತ. ಈ ಬಗ್ಗೆ ತ್ರಿಪುಟಿ ದರ್ಶನವಾಗಿರ್ತದೆ ಶ್ರೀರಾಮಕೃಷ್ಣಗೆ. ಒಮ್ಮೆ ಒಬ್ಬ ಭಕ್ತ, ಒಬ್ಬ ಒಂದು ಭಾಗವತ, ಈ ಕಡೆ ಭಗವಂತ, ಮೂರು ರೇಖೆಯಲ್ಲಿ ಆ ಮೂರು ವಸ್ತುಗಳು ಕೂಡ ಒಂದಾಗಿರುವಂತೆ ಕಾಣಿಸಿದೆ ಶ್ರೀರಾಮಕೃಷ್ಣಗೆ. ಭಾಗವತದಿಂದ ಹೊರಟಂತಹ ಜ್ಯೋತಿ ರೇಖೆ ಒಂದು ಭಕ್ತನನ್ನ ಮುಟ್ಟಿ ಆ ರೇಖೆ ಜ್ಯೋತಿರ್ಮಯವಾದ ರೇಖೆ ಪುನಃ ಆ ಭಕ್ತನಿಂದ ಹೊರಟು ಭಾಗವಂತನನ್ನ ಮುಟ್ಟಿ ಭಾಗವಂತನಿಂದ ಮತ್ತೆ ಪುನಃ ಭಾಗವತಕ್ಕೆ ಬಂದು ತಲುಪುವಂತಹ ಅದ್ಭುತವಾದ ದೃಶ್ಯವನ್ನು ಕಾಣ್ತಾರೆ. ಈ ಮೂಲಕ ಯಾವುದು ಭಾಗವತವೋ ಅವನೇ ಅದೇ ಭಗವಂತ, ಅವನೇ ಭಕ್ತ ಅಂತನ್ನ ಅನುಭವ ಮಾಡಿಕೊಳ್ತಾರೆ ಶ್ರೀರಾಮಕೃಷ್ಣ. ಆದ್ರಿಂದ ನಾಮ ಸಂಕೀರ್ತನೆಯನ್ನು ಮಾಡಿದಂತಹ ಆ ಭಕ್ತರಿಗೆ ಕೈಮಗುಗು ನಮಸ್ಕಾರ ಮಾಡ್ತಾ ಇದ್ದಾರೆ. ಈಗ ಕೀರ್ತನೆ ನಡೆದ ಸ್ಥಳದಿಂದ ಧೂಳನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಹಚ್ಚಿಕೊಳ್ತಾ ಇದ್ದಾರೆ. ನೋಡಿ ವಚನ ವೇದ ಓದ್ತಾ ಇರುವಾಗ ಸುಮ್ಮನೆ ಓದ್ಬಿಟ್ಟು ಓದ್ಬಿಟ್ಟು ನಾವು ಅಂತ ಹೇಳ್ತೀವಿ, ಓದಿ ಬಿಟ್ಟು ಬಿಡದೆ ಹಿಂದೆ ತಂತ್ರವೇ ಇಲ್ಲ. ಯಾಕಂದ್ರೆ ಇಂಥ ಮಾತನ್ನು ನಾವು ಗಮನಿಸೇ ಇರಲ್ಲ. ಈ ಒಂದೊಂದು ವಾಕ್ಯವೂ ಕೂಡ ಚೈತನ್ಯಮಯವಾಗಿ ನಮಗೆ ಕಾಣ್ತಾ ಇದೆ. ಶ್ರೀರಾಮಕೃಷ್ಣರು ಒಂದನೇದಾಗಿ ಆ ಭಕ್ತಾದಿಗಳಿಗೆಲ್ಲ ಪ್ರಣಾಮ ಸಲ್ಲಿಸ್ತಾ ಇದ್ದಾರೆ. ಎರಡನೇದಾಗಿ ಅವರ ಪಾದಧೂಳಿಯನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಅಂಟಿಸಿಕೊಳ್ತಾ ಇದ್ದಾರೆ, ಮೆತ್ಕೊಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಯಾರು? ಅವತಾರ ಪುರುಷ ಅಂತ, ಸಚಿದಾನಂದ ಪರಬ್ರಹ್ಮ ಅಂತ. ಅವತಾರ ಪುರುಷರೆಲ್ಲ ಎಲ್ಲಿಂದ ಬರ್ತಾ ಇದ್ದಾರೋ ಅಂತಹ ಮೂಲ ಸ್ವರೂಪದಿಂದ ಬಂದವರು, ಅಂತಹ ಮೂಲ ಶಕ್ತಿ ಆದ್ಯಶಕ್ತಿ ಅಂತನ್ನುವ ಆ ಪಂಡಿತ ವರ್ಣನೆಯನ್ನ ನಾವು ಆ ಯುಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಗ್ರಂಥದ ಎರಡನೆಯ ಅಧ್ಯಾಯದಲ್ಲಿ ನೋಡಬಹುದಾಗ್ತದೆ. ಎಂತೆಂಥ ಪ್ರಕಾಂಡ ಪಂಡಿತರು ಶ್ರೀರಾಮಕೃಷ್ಣನನ್ನ ಯಾವ ಯಾವ ಭಾವದಿಂದ ಕಂಡ್ರು ಅಂತನ್ನುವುದನ್ನು ತಿಳಿಯೋದಕ್ಕೆ ರೋಮಾಂಚವಾಗ್ತಾ ಇರ್ತದೆ. ಇಲ್ಲಿ ಅಂತಹ ಶ್ರೀರಾಮಕೃಷ್ಣರು ಭಕ್ತರ ಪಾದಧೂಳಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತನೋ ಮಾತು ತುಂಬಾ ಗಮನೀಯವಾದದ್ದು, ಭಾವಿಸಲಿಕ್ಕೆ ಯೋಗ್ಯವಾದದ್ದು. ಭಾವಿಸಿ ಭಾವಿಸಿ ಪುಳಕಿತರಾಗಬಹುದಾದಂತಹ ಒಂದು ವಾಕ್ಯ. ಸ್ವಯಂ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಸನಕ ಸನಂದಾದಿಗಳು ಹೋದಂತಹ ಸಂದರ್ಭದಲ್ಲಿ ದ್ವಾರಪಾಲಕರು ಹೇಳ್ತಾರೆ, ಅವರು ಒಳಗಡೆ ದೇವರು ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ಅಂತನ್ನುವ ಮಾತನ್ನ ಹೇಳಿದಾಗ ಈ ಸನಕ ಸನಂದಾದಿಗಳು ಆಶ್ಚರ್ಯಚಕಿತರಾದಂತೆ ಈ ವಿಷ್ಣುವನ್ನ ಸಕಲ ಜಗತ್ತುಗಳೇ ಪೂಜಿಸುತ್ತವೆ. ಹೀಗಿರುವಾಗ ಇವನು ಇನ್ಯಾರನ್ನು ಪೂಜಿಸಬೇಕಾಗಿದೆ? ಸ್ವಯಂ ವಿಷ್ಣುವನ್ನ ಕೇಳ್ತಾರೆ ಆ ಪ್ರಶ್ನೆಯನ್ನು. ಅವನು ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತಾನೆ ತನ್ನ ದೇವರನ್ನು. ಒಂದು ಕರ್ಡಿಕೆಯಲ್ಲಿ ಭಕ್ತರ ಪಾದಧೂಳಿ ಇದೆ, ಅದನ್ನ ಅರ್ಚಿಸ್ತಾ ಇದ್ದಾನೆ ಆತ ಅಂತನ್ನುವ ಮಾತು ಪುರಾಣದ ಮಾತು. ಪುರಾಣದ ಮಾತು ಇದೆಲ್ಲ ಕಟ್ಟುಕತೆ, ಸರಿಕತೆ ದಾದರಿಗೆ ಹೇಳಲಿಕ್ಕೆ ಯೋಗ್ಯವಾದಂತಹ ಕಥೆಗಳು ಅಂತ ನಾವೆಲ್ಲ ಇಲ್ಲಿವರೆಗೆ ತೀರ್ಮಾನಕ್ಕೆ ಬಂದಿದ್ದೇವೆ. ನಾವೆಲ್ಲ ಅಂತ ಹೇಳಿದ್ದೇಕೆಂದ್ರೆ ನನ್ನನ್ನು ಸೇರಿಸ್ಕೊಂಡಿರಬಹುದು. ಆದರೆ ಇಲ್ಲಿ ಶ್ರೀರಾಮಕೃಷ್ಣರ ವರ್ತನೆಯಿಂದ ನಮಗೆ ಗೊತ್ತಾಗ್ತದೆ ವಿಷ್ಣು ಹಾಗೆ ಮಾಡಿದ್ದು ಬಹಳ ಸರಿಯದು. ನಿಜಕ್ಕೂ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬಹುದಾಗಿದೆ. ಸ್ವಯಂ ನನ್ನ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡ್ರೆ ಕೆಲವು ಕೆಲವು ಒಳಗೂ ಹೊರಗೂ ಅತ್ಯಂತ ಸುಂದರವಾದ ವ್ಯಕ್ತಿಗಳ ಕೆಲವರ ಪರಿಚಯವಾಗ್ತಾ ಬರ್ತಾ ಇದೆ ನನಗೆ. ಅವ್ರನ್ನ ಪ್ರೀತಿಯಿಂದ ತಿಂದರೂ ಕೂಡ ಅಮೃತವೇ ಹೊರಗೆ ಬಂದಿದೆ, ವಿನಃ ವಿಷ ಹೊರಗೆ ಬರಲಿಕ್ಕಿಲ್ಲ, ರಕ್ತ ಕೂಡ ಹೊರಗೆ ಬರಲಿಕ್ಕಿಲ್ಲ. ಅಂತಹ ಕೆಲವು ವ್ಯಕ್ತಿಗಳ ಅಪೂರ್ವ ವ್ಯಕ್ತಿಗಳ ಪರಿಚಯವಾಗ್ತಾ ಇದೆ. ಅವ್ರನ್ನು ಕಂಡಾಗ ಸನ್ಯಾಸಿಯಾದ ನಾನು ಕೂಡ ಏನೂ ಅಲ್ಲ, ಅವರಂತಹ ಮಹತ್ವರು ನಾನೂ ಅಲ್ಲ ಅಂತನೋ ಒಂದು ಭಾವನೆಯನ್ನು ತಾಳುವಂತಹ ಮಟ್ಟಿನ ವ್ಯಕ್ತಿಗಳ ಪರಿಚಯ. ಅಪರೂಪದ ವ್ಯಕ್ತಿಗಳು ಸಿಗುವುದಿಲ್ಲ ಹಾಗೆಲ್ಲ, ಅವರೆಲ್ಲ ಭಗವಂತನ ಕೃಪೆ ಆದರೆ ಮಾತ್ರವೇ ಅಂಥವರ ಒಂದು ಸಂಸರ್ಗ ಅಂತ ಇರತಕ್ಕಂಥದ್ದು ದೊರೆಯುತ್ತದೆ. ಅವರ ಒಂದು ಪರಿಚಯವಾದಂತಹ ನನಗೆ ಅನಿಸ್ತದೆ ಅವರಿಗೆ ನಮಸ್ಕಾರ ಮಾಡೋಣ ಅಂತ. ಅದಕ್ಕೋಸ್ಕರ ನಾನೇ ನಮಸ್ಕಾರ ಮಾಡ್ಕೊಂಡಿರ್ತೇನೆ. ನಿಮ್ಗೆ ನಮಸ್ಕಾರ ಮಾಡಿದ್ರೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಕೆಲವರೆಲ್ಲ ದೂರ ದೂರದ ಪ್ರದೇಶದವರು ಕೆಲವರು ಕೇಳ್ತಾರೆ, ಸ್ವಾಮಿಜಿ ನೀನು ಯಾತಕ್ಕೆ ನಮಸ್ಕಾರ ಮಾಡಬೇಕು? ನಾವು ನಮಸ್ಕಾರ ಮಾಡೋದು ಯಾತಕ್ಕೆ ಅಂದ್ರೆ ನಿಮ್ಮಲ್ಲಿ ಪರಮಾತ್ಮ ಇದ್ದಾನೆ, ನೀವೇ ಪರಮಾತ್ಮ ಸ್ವರೂಪರು ಅಂತ ನಾನು ನಿಮ್ಮ ನಮಸ್ಕಾರ ಮಾಡ್ತೀವಿ, ನೀವು ಆಶೀರ್ವಾದ ಮಾಡಬೇಕು ಹೀಗೆ, ಅದು ಬಿಟ್ಟು ನೀವು ಕೂಡ ಈ ಕೈ ಮುಗಿತೆ ಇದ್ರಲ್ಲಿ ಯಾತಕ್ಕೆ ಅಂತ ಕೇಳಿ ನಾನು ಅದೇ ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು ಅಂತ ಅವರಿಗೆ ಹೇಳಿ. ಇದು ಒಂದು ವರ್ಣನೆ ಆಯ್ತಷ್ಟೇನೆ. ಆದರೆ ನಿಜವಾಗಿ ನೋಡಿದ್ರೆ ಯಾತಕ್ಕೆ ನಾವು ಕೈ ಮುಕ್ಕೊಂಡಿರಬೇಕು ಅಂತ ಹೇಳಿದ್ರೆ ಎಲ್ಲರೂ ಮಹಾನುಭಾವರು. ಯಾವ್ಯಾವ ವ್ಯಕ್ತಿ ಅವನ ರೂಪ ಹೇಗೆ ಬೇಕಾದರೂ ಇರಬಹುದು, ಅವನ ಹೊರಗಡೆಯ ಸ್ಥಿತಿಗತಿ ಅಂತ ಹೇಳತಕ್ಕಂಥದ್ದು ಹೇಗೆ ಬೇಕಾದರೂ ಇರಬಹುದು, ಆದರೆ ಅಂತರಂಗದಲ್ಲಿ ಅವನಿರ್ತಕ್ಕಂತಹ ರೀತಿ ನೋಡಿದ್ರೆ ನಾವು ಕೈ ಮುಗಿದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅಂತವ್ರು ಯಾರು ಅಂತಂದ್ರೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ, ಆದ್ರಿಂದ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡಿತ್ತು ಅಂತಂದ್ರೆ ನಮ್ಗೇನು ನಷ್ಟ ಇಲ್ಲ. ಅಂತೂ ಆ ಸರಿಯಾದ ವ್ಯಕ್ತಿಯಲ್ಲಿರ್ತಕ್ಕಂತಹ ದೇವರಿಗೆ ನಮ್ಮ ನಮಸ್ಕಾರ ತಲುಪುತ್ತದೆ ನೋಡಿ. ಆದ್ರಿಂದ ಕೈ ಮುಕ್ಕೊಂಡೇ ಇರು. ಯಾತಕ್ಕೋಸ್ಕರ ಈ ಮಾತ್ರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ದರ್ಪ ದಂಭ ಇವುಗಳೆಲ್ಲವನ್ನೂ ಕೂಡ ಹೋಗಲಾಡಿಸಿಕೊಂಡು ಮಗುವಿನಂತೆ ಸರಳ ಜೀವನವನ್ನು ನಡೆಸತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೋ, ಸತ್ಯವಾಗಿಯೂ ಹೇಳ್ತೇನೆ ಅವರು ಸಾಕ್ಷಾತ್ ಪರಮಾತ್ಮನೇ ಅಲ್ಲದೆ ಬೇರೆ ಯಾರು ಅಲ್ಲ. ಆದರೆ ಪೇಪರ್ ಯಾವ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ, ಆದ್ರಿಂದ ಅವರು ಪರಮಾತ್ಮ ಅಂತ ಯಾರಿಲ್ಲ. ಆದರೆ ಪರಮಾತ್ಮ ಮಟ್ಟದ ವ್ಯಕ್ತಿಗಳು, ಪರಮಾತ್ಮ ಅಂತ ಇರ್ತಕ್ಕ ಪರಮಾತ್ಮ ಸದೃಶರಾದಂತಹ ವ್ಯಕ್ತಿಗಳು ಇವತ್ತಿಗೂ ಕೂಡ ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಕ್ಷಣಕ್ಕೆ ಒಂದಷ್ಟು ಭಜನೆ ಮಾಡಿದಂತಹ ವ್ಯಕ್ತಿಗಳ ಪಾಲ್ಧೂಳಿಯನ್ನೇ ಸ್ವೀಕರಿಸಬೇಕಾದ್ರೆ ಶ್ರೀರಾಮಕೃಷ್ಣರ ಭಾವದಲ್ಲಿ ಯಾವ ಒಂದು ದರ್ಶನವಾಗಿರಬೇಕು, ಯಾವುದನ್ನು ಕಂಡಿರಬೇಕು ಅವರು, ಸಾಕ್ಷಾತ್ ಪರಮಾತ್ಮನೇ ಆ ಭಕ್ತಾದಿಗಳ ರೂಪದಲ್ಲಿ ಸೇರಿಕೊಂಡು ಭಜನೆ ತನ್ನ ಭಜನೆಯನ್ನು ತಾನೇ ಮಾಡಿಕೊಂಡಿದ್ದಾನೆ ಅಂತನೋ ಒಂದು ಅನುಭವವೆಲ್ಲ ಅವರಿಗೆ ಆಗಿರುತ್ತದೆ ಅಂತ ಅರ್ಥ. ಅಪರಾರ ಪರಿಲೇ ಅಪರಾರ ಪೂಜಾ, ಪರಮಾತ್ಮ ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡ ಅಂತ ಒಂದು ಮಾತು ಬರುತ್ತದೆ. ಯಾವ ಭಕ್ತರ ಪೂಜೆ ಮಾಡಿದ್ರು ಕೂಡ, ಸ್ವಯಂ ಭಗವಂತನೇ ಮಾಡಿದ್ರು ಕೂಡ ಅವನು ತನ್ನ ಪೂಜೆಯನ್ನು ತಾನು ಮಾಡಿಕೊಂಡು. ಇನ್ನೊಂದು ಮಾತಿದೆ, ತಾವು ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ನಮಗೆ ನಾವು ನಮಸ್ಕಾರ ಮಾಡಿಕೊಂಡ ಹಾಗೆ ಅದ್ವೈತ ದೃಷ್ಟಿಯನ್ನು ತೆಗೆದುಕೊಡ್ತು ಅಂತ ಹೇಳಿದ್ರೆ ಎಲ್ಲರೂ ಒಂದಿಲ್ಲದಾಗಿ ಭೇದ ಅಂತಿರ್ತಕ್ಕಂಥ ಅದೇನಿದೆ. ಆದ್ರಿಂದ ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ನಾವು ನಮಗೆ ನಮಸ್ಕಾರ ಮಾಡಿಕೊಂಡಾಗಿ, ಹಾಗೇನೇನೆ ಯಾರಿಗಾದ್ರೂ ಒಂದು ಕಲ್ಲು ಹೊಡೆದ್ರೆ ನಮಗೆ ಹೊಡ್ಕೊಂಡ, ಯಾರಿಗಾದ್ರೂ ಬೈದ್ರು ಕೂಡ ನಮಗೆ ನಾವು ಬೈಕೊಂಡ ಹಾಗೆ. ಅದ್ವೈತ ಅಂದ್ರೆ ಹಾಗೂ ಅರ್ಥ ಮಾಡ್ಕೊಳ್ಬೇಕು, ಹೀಗೂ ಅರ್ಥ ಮಾಡ್ಕೊಳ್ಬೇಕು, ಆಗ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಂತಾಗ್ತದೆ. ಅಂತವೇ ಇಲ್ಲಿ ಶ್ರೀರಾಮಕೃಷ್ಣರು ಮಾಡಿದಂತಹ ಒಂದು ಅವರ ವರ್ತನೆ ಅಂತ ಹೇಳ್ತಕ್ಕಂಥದ್ದು ನಮಗೆ ತುಂಬಾ ಉದ್ಬೋಧಕವಾಗಿದೆ. ಈಗ ಗಂಟೆ ಸುಮಾರು ರಾತ್ರಿ 9:30 ಅಂದ್ರೆ ಈ ವಚನ ಮೇಲ್ದಲ್ಲಿ ಸುರೇಂದ್ರ ಪರಮಹಂಸರಿಗೂ ಭಕ್ತರಿಗೂ ತೃಪ್ತಿಯಾಗುವಂತೆ ಊಟಕ್ಕೆ ಬಡಿಸಿದ. ಪರಮಹಂಸರು ಈಗ ದಕ್ಷಿಣೇಶ್ವರಕ್ಕೆ ತೆರಳಬೇಕಾಗಿದೆ. ಅವರು ಸುರೇಂದ್ರ ಉಳಿದ ಭಕ್ತರು ದೇವರ ಕೋಣೆಗೆ ಬಂದು ಭಗವತಿ ಅನ್ನಪೂರ್ಣೆಯ ಮುಂದೆ ನಿಂತುಕೊಂಡಿದ್ದಾರೆ. ಸುರೇಂದ್ರ ಶ್ರೀರಾಮಕೃಷ್ಣ ಹೇಳ್ತಾನೆ, ಆದ್ರೆ ಈ ದಿನ ಭಗವತಿಯ ಸಂಬಂಧವಾಗಿ ಯಾರೂ ಹಾಡಲೇ ಇಲ್ಲವಲ್ಲ. ಶ್ರೀರಾಮಕೃಷ್ಣ ದೇವಿಯ ಪ್ರತಿಮೆ ತೋರಿಸಿ ಹೇಳ್ತಾರೆ, ಆಹಾ ದೇವಿಯ ಮನೆ ಎಷ್ಟು ಚೆನ್ನಾಗಿ ಶೋಭಿಸ್ತಾ ಇದೆ, ಭಗವತಿಯ ಪ್ರಭೆ ಇಡೀ ಅಂಗಳವನ್ನು ಬೆಳಗ್ತಾ ಇರುವಂತೆ ತೋರಿ ಬರ್ತಾ ಇದೆ. ಈ ದಿನದ ದರ್ಶನ ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ. ಭೋಗೇಚ್ಛೆ ಶೋಕ ಇವೆಲ್ಲ ಸುಮ್ಮನೆ ಕಮ್ಮಿ ಕೇಳುತ್ತವೆ ಅಂತಂದ್ರು. ಈ ಸುರೇಂದ್ರ ಆಡಿದಂತಹ ಮಾತಿಗೆ ಇವರು ಕೊಟ್ಟಂತಹ ಉತ್ತರಕ್ಕೂ ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡ್ಬೇಕು ಏನ್ ಸಂಬಂಧ ಅಂತ. ಸುರೇಂದ್ರ ಹೇಳಿದ ಇವತ್ತು ದೇವಿಯ ಸಂಬಂಧವಾದ ಹಾಡುಗಳನ್ನು ಹೇಳಿದ್ವಲ್ಲ, ಕೇವಲ ಕೃಷ್ಣ ಸಂಬಂಧವಾದ ಹಾಡನ್ನು ಹೇಳಿದಂತಾಯ್ತಲ್ಲ ಅಂತ ಹೇಳಿದಕ್ಕೆ ಶ್ರೀರಾಮಕೃಷ್ಣ ದೇವಿಯ ಪ್ರತಿಮೆಯನ್ನು ತೋರಿಸಿ ಏನು ಹೇಳ್ತಾ ಇದ್ದಾರೆ, ಆಹಾ ದೇವಿಯ ಮನೆ ಎಷ್ಟು ಚೆನ್ನಾಗಿ ಶೋಭಿಸ್ತಾ ಇದೆ, ಭಗವತಿಯ ಪ್ರಭೆ ಇಡೀ ಅಂಗಳವನ್ನು ಬೆಳೆದಿರುವಂತೆ ತೋರಿ ಬರ್ತಾ ಇದೆ, ಈ ವಿಧದ ದರ್ಶನ ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ. ಭೋಗೇಚ್ಛೆ ಶೋಕ ಅಂತ ಹೇಳ್ತಕ್ಕಂಥದ್ದೆಲ್ಲ ಸುಮ್ಮನೆ ಕಮ್ಮಿ ಕೇಳ್ತಾ ಇದೆ. ಈ ಒಂದು ವಾಕ್ಯ ಪುಂಜಗಳನ್ನು ನಾವು ವಿಶೇಷವಾಗಿ ಭಾವಿಸಬೇಕು. ಒಂದನೇದಾಗಿ ಇಡೀ ವಾಕ್ಯ ಪುಂಜ ಅಂತ ಹೇಳ್ತಕ್ಕಂಥದ್ದು ಆ ಜಗನ್ಮಾತೆಯ ಸ್ತೋತ್ರವೇ. ಅದನ್ನ ಶ್ಲೋಕ ರೂಪದಲ್ಲಿ ಹೇಳಿಲ್ಲ, ಅಥವಾ ಸಂಸ್ಕೃತದಲ್ಲಿ ಹೇಳಿಲ್ಲ, ಅಥವಾ ಯಾವುದೋ ಒಂದು ಕವನ ರೂಪ ಮಾಡ್ಕೊಂಡು ಹೇಳಿಲ್ಲ, ಅಷ್ಟೇನೆ. ನೇರವಾಗಿ ಆ ಜಗನ್ಮಾತೆಯ ವರ್ಣನೆಯನ್ನು ಮಾಡಿದ್ದಾರೆ ಶ್ರೀರಾಮಕೃಷ್ಣ. ದೇವಿಯ ಮನೆ ಹೆಸರಿರ್ತಕ್ಕಂಥದ್ದು ಎಷ್ಟು ಶೋಭಿಸ್ತಾ ಇದೆ ಅಂತ ಹೇಳಿದ್ರೆ ದೇವಿಗೆ ಸಂತೋಷ ಆಗೋದಿಲ್ವೇ. ಆಹಾ ನೀವು ಭಕ್ತರು ಎಷ್ಟು ಶಿಸ್ತಿನಿಂದ ಭಕ್ತಿಯಿಂದ ಬರ್ತಿದ್ದೀರಿ ಅಂತ ನಾನು ಹೇಳಿದ್ರೆ ಅಲ್ಲ ಹೇಳಿದ್ದೀನಿ ಅಂತ ಇಟ್ಕೊಳ್ಳಿ, ನಿಮಗೆ ತಕ್ಷಣ ಸಂತೋಷ ಆಗೋದಿಲ್ವೇ. ಸ್ತೋತ್ರ ಅಂದ್ರೆ ಇನ್ನೇನು ನೋಡಿ ಎಷ್ಟು ಅದ್ಭುತವಾಗಿ ನೇರವಾಗಿ ಹೇಳಿದ್ರು. ಅಯ್ಯೋ ಗಾಳಿ ಬೇರೆ ಕೃಷ್ಣ ಬೇರೆ ಅಲ್ಲ ಕಣೋ ಅಂತ ತತ್ವ ಹೇಳ್ಕೊಂಡು ಹೋಗ್ಲಿಲ್ಲ ಶ್ರೀರಾಮಕೃಷ್ಣರು. ನೇರವಾಗಿ ಆ ಜಗನ್ಮಾತೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಭಗವತಿಯ ಪ್ರಭೆ ಇಡೀ ಅಂಗಳವನ್ನು ಬೆಳಗಿಸಿರುವಂತೆ ತೋರಿ ಬರ್ತಾ ಇದೆ. ಇನ್ನೊಂದು ಸ್ತೋತ್ರ ಇದೆ. ಈ ವಿಧದ ದರ್ಶನ ಅಂತಕ್ಕಂಥದ್ದು ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ. ಹೇ ಜಗನ್ಮಾತೆ ನೀನು ಆನಂದವನ್ನು ಕೊಟ್ಟಿದ್ದೀಯಾ. ಭೋಗಕ್ಕೆ ಶೋಕ ಹೇಳ್ತಕ್ಕಂಥದ್ದು ಇವೆಲ್ಲ ಸುಮ್ಮನೆ ಕಂಬಿ ಕೇಳುತ್ತವೆ. ಇದು ಇನ್ನೊಂದು ಹೆಗ್ಗಳಿಕೆಯ ಹೊಗಳಿಕೆ ಆಯ್ತಲ್ಲ. ಒಂದರ್ಥ, ಎರಡನೇ ಅರ್ಥ ನಾನಾಗಲೇ ಹೇಳಿದ ಹಾಗೆ ಪರ್ಯಾಯವಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಯಾವ ಕೃಷ್ಣನನ್ನ ನಾವು ಸ್ತುತಿ ಮಾಡಿದರೂ ಕೂಡ ಈ ಅನ್ನಪೂರ್ಣೆ ಅಂತ ಹೇಳ್ತಕ್ಕಂಥವ್ರು ಸಂತುಷ್ಟಲಾಗೋದಕ್ಕೇನು ತೊಂದರೆ ಇಲ್ಲ. ಈ ಕೃಷ್ಣನೇ ಆ ಕೃಷ್ಣೇ, ಈ ಶಿವೆಯೇ ಆ ಶಿವ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಭೇದವೇ ಇಲ್ಲ. ತ್ರಿಮೂರ್ತಿಗಳು, ಮೂರು ತಲೆ ಒಂದೇ ಶರೀರ, ದತ್ತಾತ್ರೇಯ. ನಮ್ಮ ಮಂಕು ಬುದ್ಧಿಗೆ ಅರ್ಥಪಡಿಸುವುದಕ್ಕೋಸ್ಕರ ಭಗವಂತ ಬಹಳಷ್ಟು ಕಷ್ಟಪಟ್ಟಿದ್ದಾನೆ. ಮೂರು ತಲೆಯನ್ನು ಸೇರಿಸಿಕೊಂಡು ಒಂದೇ ಶರೀರವನ್ನು ಇಟ್ಕೊಂಡು ನೋಡಿ ಬ್ರಹ್ಮ ಬಿಟ್ಟು ಮಹೇಶ್ವರು ನಾವು ಬೇರಲ್ಲ ಅಂತಂದು ತೋರಿಸಿದ್ರು ಕೂಡ ಈ ಪುರಾಣಗಳನ್ನು ಮಾಡಿ ಹಾಕಿ ದೊಡ್ಡ ಪುರಾಣ ನಮ್ದೇ ಬೇರೇನೆ ಅಂತ, ನೀವೇ ಬೇರೆ ನಾವೇ ಬೇರೆ ಹೀಗೆ ಹೇಳಿ ನಾವು ತೆರೆಯೋದಕ್ಕೆ ಸಾಧ್ಯ ಆಗಿದ್ದೀವಿ. ಆದರೆ ಭಕ್ತಿಯಲ್ಲಿ ನಾವು ಮುಂದುವರಿದಂತೆ, ಶ್ರೀರಾಮಕೃಷ್ಣ ಹೇಳಿದಂತೆ ಭಕ್ತಿ ನಾವು ಮುಂದುವರಿದಂತೆ ಇಂಥ ಭೇದಗಳೆಲ್ಲ ತೊಲಗುತ್ತವೆ. ಬಳಿಕ ಮಾಸ್ಟರ್ ಮಹರ್ಷಿಯ ಬರೀತಾನೆ ಶ್ರೀರಾಮಕೃಷ್ಣ ಹೇಳಿದ ವಾಕ್ಯವನ್ನ, ಆಧುನಿಕ ಬ್ರಹ್ಮಜ್ಞಾನಿಗಳು ಅಚಲ ಘನ ಅಚಲ ಘನ ಅಂತ ಹಾಡ್ತಾ ಇದ್ದಾರೆ, ಆದರೆ ಅದು ನನಗೆ ನೀರಸವಾಗಿ ತೋರ್ತದೆ. ಆ ರೀತಿಯಾಗಿ ಹಾಡ್ತಕ್ಕಂಥವರಿಗೆ ಸಕ್ಕರೆಯ ಪಾನಕ ದೊರೆತೇ ಇಲ್ಲ ಅಂತ ಕಾಣ್ತದೆ. ಜೋನಿ ಬೆಲ್ಲದ ಪಾನಕದಲ್ಲೇ ತೃಪ್ತರಾಗಿ ಬಿಟ್ರೆ ಅವರಿಗೆ ಸಕ್ಕರೆ ಪಾನಕದ ಇಚ್ಛೆ ಆಗುದಾದ್ರೂ ಹೇಗೆ? ಹಾಗೆ ನೋಡಿ ಈ ವಿಗ್ರಹ ಒಂದು ನೋಡ್ತಾ ನೋಡ್ತಾ ನಿಮ್ಗೆ ಎಷ್ಟು ಆನಂದವಾಗ್ತದೆ. ಆದ್ರೆ ಯಾರು ನಿರಾಕಾರ ನಿರಾಕಾರ ಅನ್ನುತ್ತಾರೋ ಅವರಿಗೆ ಇಂಥ ಇಂಥ ಆನಂದ ಏನು ದೊರಕುವುದೇ ಇಲ್ಲ. ಆ ಕಾರಣ ಇಲ್ಲ ನೋಡಿ, ಅವ್ರಿಗೆ ಮೂರ್ತಿಯೂ ಇಲ್ಲ, ಪೂಜೆಯೂ ಇಲ್ಲ, ಪ್ರಸಾದವೂ ಇಲ್ಲ. ಅವ್ರಿಗೆ ಒಳಗೂ ಆನಂದವಿಲ್ಲ, ಹೊರಗೂ ಆನಂದವಿಲ್ಲ ಅಂತ ಹೇಳ್ತಕ್ಕಂತ ಮಾತು. ಆದ್ರೆ ಇಲ್ಲಿ ನಾವು ಯಾರು ತಪ್ಪಾರದು, ನಿರಾಕಾರ ನಿರಾಕಾರ ಅಂತ ಸುಮ್ಮನೆ ಬಾಯಿ ಪಡ್ಕೊಳ್ತಕ್ಕಂಥವ್ರಿಗೆ ಒಳಗಡೆಯೂ ಆನಂದ ಇಲ್ಲ, ಹೊರಗಡೆಯೂ ಆನಂದ ಇಲ್ಲ. ಅದು ನಿರಾಕಾರದ ಅನುಭವ ಯಾರಿಗೆ ಆಗಿರ್ತದೋ ಅವ್ರಿಗೆ ಒಳಗೂ ಆನಂದ ಹೊರಗೂ ಆನಂದ ಇರ್ತದೆ. ಅನುಭವ ಬೇರೆ ಅನ್ನೋದು ಬೇರೆ. ಯಾರು ಬೇಕಾದ್ರೂ ಅನುಭವ, ಅನುಭವ ಅನುಸರಿಸಿದವರಿಗೆ ಮಾತ್ರ ಅನುಭವ, ಸಾಧನೆಯನ್ನ ಅನುಸರಿಸಿದವರಿಗೆ ಮಾತ್ರ ಅನುಭವ, ಬಾಕಿ ಉಳಿದವರಿಗೆ ಅನ್ನುವ ಭವ. ಭವ ಅಂದ್ರೆ ಸಂಸಾರ, ಹುಟ್ಟೋದು ಒಂದಷ್ಟು ಅನ್ನೋದು ಹೋಗೋದು ಮತ್ತೆ ಪುನಃ ಹುಟ್ಟೋದು. ಈಗ ಶ್ರೀರಾಮಕೃಷ್ಣ ಭಗವತಿಯ ಸಂಬಂಧವಾಗಿ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಹೇ ಆನಂದಮಯಿ, ಹೇ ಆನಂದಮಯಿ, ನನ್ನನ್ನ ನಿರಾನಂದಗೊಳಿಸದಿರು ಅಂತ. ನಾಮವನೆಚ್ಚಿ ಹಗಲೇರುಳು ಶ್ರೀ ದುರ್ಗಾ ನಾಮವನೆಚ್ಚಿ ತೇಲು ತಲಿದರು ತಪದಿ ದುಃಖವು ಈ ಬಾರಿ ನಾನಿಲ್ಲಿ ಮುಳುಗಿದರಂತು ಈ ಬಾರಿ ನಾನಿಲ್ಲಿ ಮುಳುಗಿದರಂತು ಜಪಿಸರು ಇನ್ನಾರು ನಿನ್ನ ನಾಮವ ಹೇ ಆನಂದಮಯ ನೀಯನ್ನ ನಿರಾನಂದ ಜಯದಿರು ಹೇ ಆನಂದಮಯ ನೀಯನ್ನ ನಿರಾನಂದ ಜಯದಿರು ಹೇ ಜಗನ್ಮಾತೆಯನ್ನು ಕೂಡ ಆ ರೂಪದಿಂದಲೂ ಕೂಡ ತೃಪ್ತಿಪಡಿಸೋಣ ಅಂತನ್ನುವ ಉದ್ದೇಶದಿಂದ ದೇವರು ಒಂದೇ ಆದರೂ ಕೂಡ ಬೇರೆ ಬೇರೆ ರೂಪ ತೆರೆದಾಗ ಆಯಾ ರೂಪದಿಂದಲೇನೇ ಅವನಿಗೆ ಸಂತೃಪ್ತಿಯನ್ನು ಕೊಡೋಣ, ಅವನನ್ನು ಸಂತೃಪ್ತನಾಗಿಸೋಣ ಅಂತನ್ನುವ ಒಂದು ಔದಾರ್ಯದಿಂದ ಈ ಹಾಡನ್ನು ಕೂಡ ಹಾಡುತ್ತ ದೇವಿಗೆ ಸಂಬಂಧಪಟ್ಟಂತಹ ಹಾಡು. ಆದರೆ ಅವಳು ಆನಂದ ಸ್ವರೂಪಿಣಿ, ಆನಂದ ಸ್ವರೂಪಿಣಿಯಾದಂತಹ ಜಗನ್ಮಾತೆಯನ್ನ ಸಮೀಪಿಸಿ ಪ್ರಾರ್ಥಿಸಿ ನಮ್ಗೇನ್ ಸಿಕ್ಬೇಕು ಪ್ರತಿಯಾಗಿ ನೈವೇದ್ಯ ಮಾಡಿ ಪ್ರಸಾದ ಅರ್ಧ ಕಡಿ ಕಾಯಿ ಅಥವಾ ಬೇರೆ ಯಾವುದಾದ್ರೂ ಪ್ರಸಾದ ನೈವೇದ್ಯ ಮಾಡಿ ಅದು ಸಿಕ್ಕಿದ್ರೆ ಸಾಕ ಅಷ್ಟೇ ಸಾಕು ಅಂತ ನಮ್ಮಲ್ಲಿ ಎಷ್ಟೋ ಜನ ಬಿಡುವ ಶ್ರೀರಾಮಕೃಷ್ಣ ಅಷ್ಟು ತೃಪ್ತರಾಗಿರ್ತಕ್ಕಂಥವರಲ್ಲ. ನೀನು ಆನಂದಮಯಿ, ನಿನ್ನ ಆನಂದವನ್ನು ಕೊಡು ನನಗೆ. ಒಂದು ವೇಳೆ ಕೊಡದೇ ಇದ್ರೆ ನೋಡ್ಕೋ ನಾನು ಈ ಜಗತ್ತಿನಿಂದ ಹೊರಟು ಹೋದ ಮೇಲೆ ನಿನ್ನ ಹೆಸರನ್ನ ಯಾರು ಜಪಿಸೋದೇ ಇಲ್ಲ. ಅದಕ್ಕೆ ನಿನಗಾಗಿ ಹತ್ತು ಕರೆದು ಹೋಗಿ ಕರೆದು ಕೊನೆಗೂ ಸುಮ್ಮನೆ ಪ್ರಾಣ ಬಿಟ್ಟಿದ್ದೀನ, ಅವನಿಗೆ ಏನು ಆನಂದ ಸಿಗಲಿಲ್ಲ ಅಂತ ಜನ ತಿಳ್ಕೊಂಡು ನಿನ್ನ ಸ್ಮರಣೆ ಮಾಡೋಕೆ ಯಾರು ಬರೋದಿಲ್ಲ. ನಿನ್ನ ಸ್ಮರಣೆ ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಿದ್ರೆ ನನಗೆ ಆನಂದ ಕೊಡು, ನಾನು ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ. ಅದನ್ನ ನೋಡಿ ಜನ ಎಲ್ಲ ಒಪ್ಕೊಳ್ತಾರೆ, ಆಹಾ ನಿಜ ದೇವರಿದ್ದಾನೆ, ದೇವಿ ಇದ್ದಾಳೆ, ಆನಂದ ಕೊಡ್ತಾಳೆ, ತೃಪ್ತಿ ಕೊಡ್ತಾಳೆ, ಶಾಂತಿ ಕೊಡ್ತಾಳೆ, ಸಮಾಧಾನ ಕೊಡ್ತಾಳೆ, ಇದ್ದಾಳೆ ಇದ್ದಾಳೆ ಅಂತನ್ನುವ ಒಂದು ವಿಶ್ವಾಸ ಅವಳಿಗೆ ಬರುತ್ತೆ, ಜನರಿಗೆ ಬರುತ್ತೆ, ನಿನ್ನ ಮಾನ ಉಳಿಯುತ್ತೆ. ಆದ್ರಿಂದ ಆನಂದ ಕೊಡು, ನನ್ನನ್ನು ನಿರಾನಂದ ಕೊಳಿಸದಿರು ಅಂತ ಅದ್ಭುತವಾದ ಪ್ರಾರ್ಥನೆ. ಇವೆಲ್ಲ ದೇವರನ್ನ ಕೇಳ್ಕೊಳ್ಬೇಕು, ಅವಳ ಪ್ರೇಮವನ್ನು ಕೊಡು, ಏನಮ್ಮ ನಿನ್ನ ಆನಂದವನ್ನು ಕೊಡು, ನಿನ್ನ ಭಕ್ತಿಯನ್ನು ಕೊಡು. ಬಾಕಿ ಉಳಿದದ್ದೆಲ್ಲ ತನ್ನಷ್ಟಕ್ಕೆ ಬರ್ತದೆ. ರಾಜನ ಸ್ನೇಹ ದೊರೆಯಿತು ಅಂತ ಹೇಳಿದ್ರೆ ಬಾಕಿ ಉಳಿದವರನ್ನೆಲ್ಲ ಕೇಳಬೇಕೇನು, ಅವ್ರನ್ನ ಆ ರಾಜನ ಕೇಳಬೇಕೇನು, ಸುಮ್ಮನೆ ಅವನೇ ಕೊಡ್ತಾ ಇರ್ತಾನೆ. ಪ್ರೇಮ ಸಂಪಾದನೆ ಮಾಡಿಕೊಳ್ತಕ್ಕಂಥ, ಆನಂದ ಸಂಪಾದನೆ ಮಾಡಿಕೊಳ್ತಕ್ಕಂಥ ಇದು ಬಹಳ ಮುಖ್ಯವಾದದ್ದು ಅಂತನ್ನುವ ಅರ್ಥದ ಹಾಡನ್ನು ಹಾಡಿ ನಮಗೆ ಒಂದು ಬೋಧಿಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಉಪನ್ಯಾಸವನ್ನು ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.